ಮಾಹಿತಿ ಆರೋಗ್ಯ ತಪಾಸಣೆ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಅರೆ ಹುಷಾರಾಗಿರಿ, ಇಲ್ಲಾಂದ್ರೆ ಜೇಬಿಗೆ ಕತ್ತರಿ. ಇಲ್ಲ, ನನ್ನ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಬ್ಯಾಂಕ್ ನಲ್ಲಿ ರಿಜಿಸ್ಟರ್ಡ್. ಅದಕ್ಕೆ ಡಿಜಿಟಲ್ ಪೇಮೆಂಟ್ ನಲ್ಲಿ ಮೋಸ ಆದ್ರೆ ಆಗ ಅಲರ್ಟ್ ಸಿಗುತ್ತೆ ತಕ್ಷಣ. ಆದ್ರೆ ಹಣ ಹೋಗುತ್ತಲ್ಲ? ಇಲ್ಲ ಇಲ್ಲ ಇಲ್ಲ, ಹಣ ಹೋಗಲ್ಲ. ನೀವು ಜಾಗರೂಕರಾಗಿದ್ರೆ ಯಾವುದೇ ನಷ್ಟ ಆಗಲ್ಲ. ಮತ್ತೆ ಕೇಳಿ, ಟೈಮ್ಗೆ ದೂರು ನೀಡಿರಿ, ರಿಫಂಡ್ ಕೂಡ ಪಡೆಯಿರಿ. ಆಕಾಶವಾಣಿ ಮಡಿಕೇರಿ, ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಟೊಮೆಟೊ ಹಣ್ಣಿನ ಮೌಲ್ಯವರ್ಧನೆ, ಈ ಕುರಿತು ಡಾಕ್ಟರ್ ಉಷಾ ರವೀಂದ್ರ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಉಷಾ ರವೀಂದ್ರ ಅವರೇ. ನಮಸ್ತೆ ಜಗದೀಶ್ ಅವರೇ. ನಾವಿವತ್ತು ಟೊಮೆಟೊ ಬೆಳೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯೋದನ್ನು ಕಾಣ್ತೇವೆ. ಮುಖ್ಯವಾಗಿ ಎಲ್ಲ ಹಂಗಾಮುಗಳಲ್ಲೂ ಕೂಡ ಟೊಮೆಟೊ ಬೆಳೆಯನ್ನು ಬೆಳೆಯೋದನ್ನು ಕಾಣ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಹೆಚ್ಚಿನ ಒಂದು ಉತ್ಪಾದನೆ ಆಗಿ ರೈತ ಬಾಂಧವರು ಟೊಮ್ಯಾಟೋಕ್ಕೆ ಸರಿಯಾಗಿ ಬೆಲೆ ಸಿಗದೇ ಇದ್ದಾಗ ರಸ್ತೆಗಳಿಗೂ ಕೂಡ ಹಾಕಿರೋದನ್ನು ನಾವು ಕಾಣ್ಬೋದು. ಅಂಥ ಸಂದರ್ಭದಲ್ಲಿ ಇವುಗಳ ಸಂಸ್ಕರಣೆ ಕಡೆಗೆ ಗಮನ ಹರಿಸಿದರೆ ಉತ್ತಮವಾದಂಥ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಗೃಹಮಟ್ಟದಲ್ಲೇ ಕೂಡ ತಯಾರಿಸಿಕೊಂಡು ಬಳಸ್ಕೋಬಹುದು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಟೊಮ್ಯಾಟೋದಲ್ಲಿ ತಯಾರಿಸಬಹುದಾದಂಥ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಟೊಮೆಟೊ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನೋಡಿ, ಸಾಮಾನ್ಯವಾಗಿ ಎಲ್ಲರ ಮನೆ ಕೈತೋಟದಲ್ಲಿ ಇವತ್ತು ನಾವು ನೋಡೋ ಗಿಡ ಅಂದರೆ ಅದು ಟೊಮೆಟೊ. ಕೆಂಪು ಹಣ್ಣುಗಳನ್ನ ನಾವು ಸಾಮಾನ್ಯವಾಗಿ ಭಾರತದಲ್ಲಿ ನೋಡ್ತೀವಿ, ಬಟ್ ಬೇರೆ ದೇಶಗಳಲ್ಲಿ ನೀಲಿ ಬಣ್ಣನ ಒಳಗೊಂಡಂಥ ಟೊಮೆಟೊ ಹಣ್ಣುಗಳನ್ನ ಕೂಡ ನಾವು ಕಾಣಬಹುದು. ಮತ್ತು ದಿನನಿತ್ಯದ ಅಡುಗೆಯಲ್ಲಿ ಟೊಮೆಟೊ ಬಳಕೆ ಇದ್ದೇ ಇದೆ. ನಾವು ಹುಣಸೆ ಹಣ್ಣು ಬಳಸ್ತೀವೋ ಇಲ್ಲೋ ಗೊತ್ತಿಲ್ಲ, ಬೇರೆ ತರಕಾರಿಯನ್ನು ಆ ಮಟ್ಟದಲ್ಲಿ ಬಳಸ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಟೊಮೆಟೊ ಹಣ್ಣು ಇಲ್ಲ ಅಂದರೆ ನಮ್ಮ ಎಷ್ಟೋ ಗೃಹಿಣಿಯರು ಅಡುಗೆ ಮಾಡೋದೇ ಇಲ್ಲ. ನಿಜ ನಿಜ, ಹೌದು. ಹಾಗಾಗಿ ಮತ್ತೆ ಈ ಟೊಮೆಟೊ ಹಣ್ಣಿನ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಇದು ಭಾರತ ಮೂಲದ ಒಂದು ಗಿಡ ಅಲ್ಲ. ಇದು ನಮಗೆ ದಕ್ಷಿಣ ಅಮೆರಿಕಾ ದೇಶದಿಂದ ನಮ್ಮ ದೇಶಕ್ಕೆ, ಅದು ಸುಮಾರು 16ನೇ ಶತಮಾನದಲ್ಲಿ ಮೆಡಿಟರೇನಿಯನ್ ಪ್ರಾಂತ್ಯ ಏನಿದೆ ಅಲ್ಲಿಂದ ನಮಗೆ ಪರಿಚಯ ಆಯಿತು ಅಂತ ನಾವು ಕೇಳಲ್ಪಟ್ಟಿದ್ದೀವಿ. ಇನ್ನು ಈ ಬೆಳೆಯದು ಒಂದು ಸಾಗುವಳಿ ಪ್ರದೇಶನ ನಾವು 2008-2009 ಒಂದು ಅಂಕಿಅಂಶಗಳ ಪ್ರಕಾರ ಲೆಕ್ಕ ಹಾಕೋದಾದ್ರೆ, ಒಟ್ಟಾರೆ ತರಕಾರಿ ಬೆಳೆಗೆ ಸಾಗುವಳಿ ಪಟ್ಟಂತ ಪ್ರದೇಶ ಏನಂದ್ರೆ 4.91 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ತರಕಾರಿ ಬೆಳಿತಿದ್ದೀವಿ. ಒಟ್ಟಾರೆ ಜಮೀನನ್ನು ನಾವು ತಗೊಂಡ್ರೆ 7.3% ಭಾಗ ಟೊಮೆಟೊ ಹಣ್ಣಿನದಾಗಿದೆ. ಈಗ ಅದು 10% ತನಕ ಕೂಡ ಬಂದಿದೆ. ಮತ್ತೆ ಇನ್ನು ಕರ್ನಾಟಕದ್ದೇ ನಾವು ವಿಶೇಷವಾಗಿ ಮಾತನಾಡೋದಾದ್ರೆ, ಕರ್ನಾಟಕದಲ್ಲಿ ಸುಮಾರು 35,429 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಟೊಮೆಟೊ ಬೆಳಿತೀವಿ. ಉತ್ಪಾದನೆ ತಗೊಂಡ್ರೆ 10 ಲಕ್ಷ ಟನ್ ಟೊಮೆಟೊನ ನಾವು ಪ್ರತಿ ವರ್ಷ ಬೆಳೀತಾ ಇದ್ದೀವಿ. ಈ ಟೊಮೆಟೊದ ಪೌಷ್ಟಿಕತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಟೊಮೆಟೊದಲ್ಲಿ ಅಧಿಕ ಪೌಷ್ಟಿಕಾಂಶಗಳ ಒಂದು ಭಂಡಾರ ಅಂತ ನಾವು ಕರಿಬಹುದು ಈ ಹಣ್ಣಲ್ಲಿ. ಇದರಲ್ಲಿ ವಿಶಿಷ್ಟವಾದಂತಹ ಒಂದು ರುಚಿ ಇದೆ, ಅಂದ್ರೆ ಸಿಹಿಯನ್ನು ಒಳಗೊಂಡಿದೆ, ಹುಳಿಯನ್ನು ಕೂಡ ಒಳಗೊಂಡಿದೆ, ಆದ್ರೆ ಎರಡೂ ಕೂಡ ತುಂಬಾ ತೀಕ್ಷ್ಣ ಇಲ್ಲ. ಹಾಗಾಗಿ ವಿಶಿಷ್ಟವಾದಂತ ರುಚಿಯನ್ನ ಪಡೆದುಕೊಂಡು ಅದರದೇ ಆದ ಪ್ರಾಮುಖ್ಯತೆಯನ್ನು ಹೊಂದ್ಕೊಂಡಿದೆ. ಜೊತೆಗೆ ಇದರಲ್ಲಿ ಕ್ಯಾರೋಟಿನ್ ಅನ್ನೋ ಒಂದು ಅಂಶ ಇದೆ. ಆ ಕ್ಯಾರೋಟಿನ್ ಅಂಶದಿಂದಾಗಿನೇ ನಮ್ಗೆ ಇವತ್ತು ಹಳದಿ ಕಲರ್ನ ನಾವು ಈ ಹಣ್ಣುಗಳಲ್ಲಿ ನೋಡ್ಕೊಳ್ತೀವಿ. ಹಾಗೆ ಜೀವಸತ್ವ ಸಿ ಅಂತ ಒಂದಿದೆ, ಫೋಲಿಕ್ ಆಮ್ಲ ಅನ್ನೋದು ಕೂಡ ನಾವು ನೋಡ್ತೀವಿ ಇದರಲ್ಲಿ. ಟೊಮೆಟೊವನ್ನು ಹೇಗೆ ನಾವು ಬಳಕೆ ಮಾಡ್ಕೋಬಹುದು ಅಂತೀರಾ? ಈ ಟೊಮೆಟೊ ಹಣ್ಣನ್ನು ನಾವು ವಿವಿಧ ರೀತಿಯಲ್ಲಿ ಈಗಾಗಲೇ ನಾವು ಸೇವನೆ ಮಾಡ್ತಾ ಇದ್ದೀವಿ, ತರಕಾರಿಯಾಗಿ ಬಳಸ್ತೀವಿ. ಮತ್ತೆ ತರಕಾರಿ ಅಂತ ನಾವು ಪರಿಗಣನೆ ಮಾಡಿದ್ರು ಕೂಡ ಇದು ಹಣ್ಣಿನ ಜಾತಿಗೆ ಸೇರಿದಂತ ಒಂದು ತರಕಾರಿ. ಹೌದು, ಜೊತೆಗೆ ಟೊಮ್ಯಾಟೊ ಹಣ್ಣನ್ನು ಹಲವಾರು ರೀತಿಯಲ್ಲಿ ಬಳಕೆ ಮಾಡ್ತೀವಿ. ಉದಾಹರಣೆಗೆ ಅದನ್ನ ಸಾಸ್ ಆಗಿ ತಿನ್ನೋದಂತೂ ಎಲ್ಲರಿಗೂ ಪರಿಚಯ ಇರುವಂತಹ, ಮತ್ತೆ ಪಾನೀಯ ಆಗಿ ಬಳಸ್ತೀವಿ, ಕೆಚಪ್ಗಳಾಗಿ ಬಳಸ್ತಿದೀವಿ. ಆದ್ರೆ ಇತ್ತೀಚಿನ ದಿನದಲ್ಲಿ ಈ ಒಂದು ಬೆಳೆಗೆ ಹೆಚ್ಚಿನ ಪ್ರಾಮುಖ್ಯತೆ ಬಂದು ಹಲವಾರು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವ್ ಇವತ್ತು ಮಾರುಕಟ್ಟೆಯಲ್ಲಿ ನೋಡ್ತಾ ಇದೀವಿ. ಇವತ್ತು ನಾನು ತಮ್ಮೊಟ್ಟಿಗೆ ನಮ್ಮ ಮಹಿಳೆಯರು ನಮ್ಮ ರೈತರು ಗುಣಮಟ್ಟದಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಕೂಡ ವಿಶದವಾಗಿ ನಾನು ತಮಗೆ ತಿಳಿಸ್ಕೊಡ್ತೀನಿ. ಈಗ ಪೌಷ್ಟಿಕಾಂಶಗಳ ಬಗ್ಗೆ ಯಾವ ರೀತಿಯ ಒಂದು ಆರೋಗ್ಯಕ್ಕೆ ಅನುಕೂಲಕರವಾದಂತ ಅಂಶಗಳು ಇದರಲ್ಲಿದ್ದಾವೆ ಅಂತ ಸ್ವಲ್ಪ ತಿಳಿಸ್ಕೊಟ್ರೆ ಅನುಕೂಲ ಆಗುತ್ತೆ. ನೋಡಿ, ಈ ಹಣ್ಣನ್ನ ಸೇವನೆ ಮಾಡೋದ್ರ ಹಿಂದೆ ಹಲವಾರು ಒಳ್ಳೇದಾಗುವಂತದ್ದು ವಿಷಯ ಇದರಲ್ಲಿ ಅಡಗಿದೆ. ಮುಖ್ಯವಾಗಿ ಬರೀ ಹಣ್ಣನ್ನ ನಾನು ಪೌಷ್ಟಿಕಾಂಶದ ದೃಷ್ಟಿಯಿಂದ ಮಾತಾಡೋದಾದ್ರೆ, ಈ ಹಣ್ಣಲ್ಲಿ ತಾವೆಲ್ಲ ನೋಡಿದ ಹಾಗೆ ತೇವಾಂಶ ಜಾಸ್ತಿ ಇದೆ. ಅಂದ್ರೆ ಒಂದು 100 ಗ್ರಾಮ್ ಇರುವಂತ ಹಣ್ಣು ತಗೊಂಡ್ರೆ 94% ನೀರೇ ಹೊರಟೋಗ್ಬಿಡ್ತದೆ. ಹಾಗಾಗಿ ಹಣ್ಣನ್ನು ಸೇವನೆ ಮಾಡಿದಾಗ ನಮಗೆ ಭಾರ ಆಗಿರುವಂತದ್ದು ನಾವು ಕಾಣೋದಿಲ್ಲ. ಅದೆಲ್ಲದ ಜೊತೆಗೆ ಇದರಲ್ಲಿ ಸಣ್ಣ ಪ್ರಮಾಣದಲ್ಲಿ ಸಸಾರಜನಕದ ಅಂಶ ಇದೆ, ಶಕ್ತಿ ಕೂಡ ಸಿಗುತ್ತೆ. ಮುಖ್ಯವಾಗಿ ನಾವಿಲ್ಲಿ ನೋಡ್ಬೇಕಾಗಿರುವಂತದ್ದು ಲವಣಾಂಶಗಳು ಮತ್ತೆ ಜೀವಸತ್ವಗಳು. ಯಾಕಂದ್ರೆ ಲವಣಾಂಶಗಳು ಜೀವಸತ್ವಗಳು ಸಣ್ಣ ಪ್ರಮಾಣದಲ್ಲಿ ಇದ್ರೂ ಕೂಡ, ಆದ್ರೆ ಅದರಿಂದ ನಮ್ಮ ದೇಹಕ್ಕೆ ಆಗುವಂತ ಉಪಯೋಗಗಳು ಅಗಾಧ. ಮತ್ತೆ ವಿಶೇಷವಾಗಿ ಇಲ್ಲಿ ಏನಂತ ಹೇಳಿದ್ರೆ ಸುಣ್ಣದ ಅಂಶ, ಕಬ್ಬಿಣದ ಅಂಶ, ಮುಖ್ಯವಾಗಿ ಜೀವಸತ್ವ ಸಿ ಅಂದ್ರೆ ನಮ್ಗೆ ಸಾಮಾನ್ಯವಾಗಿ ಈ ಹುಳಿ ಇರುವಂತಹ ಹಣ್ಣುಗಳಲ್ಲಿ ಸಿಗುವಂತದ್ದು. ಆಮೇಲೆ ಕ್ಯಾರೋಟಿನ್ ಅನ್ನೋ ಒಂದು ಅಂಶ ಇದೆ. ಸೊ ಇವೆಲ್ಲನೂ ಈ ಒಂದು ಹಣ್ಣಲ್ಲಿ ನಮ್ಗೆ ಹೇರಳವಾಗಿ ಸಿಗ್ತವೆ. ಇವೆಲ್ಲಕ್ಕಿಂತ ಪ್ರಮುಖವಾಗಿ ಇನ್ನೊಂದು ಅಂಶ, ಇತ್ತೀಚೆಗೆ ಟಿವಿ ಜಾಹೀರಾತುಗಳಲ್ಲೂ ಕೂಡ ಪತ್ರಿಕೆಗಳಲ್ಲೂ ಕೂಡ ನಾವು ಕಾಣುವಂತ ಒಂದು ಅಂಶ ಏನಂದ್ರೆ ಲೈಕೋಪಿನ್ ಅನ್ನೋ ಶಬ್ದನ ನಾವು ನೋಡ್ತೀವಿ. ಲೈಕೋಪಿನ್ ಪ್ರಾಮುಖ್ಯತೆ ಏನು ಅಂತ? ಲೈಕೋಪಿನ್ ಒಂದು ಪ್ರಮುಖವಾದ ಏನಂತ ಹೇಳಿದ್ರೆ ಕೆಂಪು ಬಣ್ಣಕ್ಕೆ ಬರ್ಲಿಕ್ಕೆ ಕಾರಣ ಈ ಲೈಕೋಪಿನ್ ಅಂಶನೇ. ಇದನ್ನ ನಾವು ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಈ ಟೊಮ್ಯಾಟೊ ಹಣ್ಣನ್ನ ಪ್ರತಿನಿತ್ಯ ನಾವು ಆಹಾರದಲ್ಲಿ ಸೇವನೆ ಮಾಡಿದ್ದೇ ಆಗಿದ್ರೆ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಸ್ವಲ್ಪ ಮಟ್ಟಿಗೆ ನಾವು ತಡೆಗಟ್ಟಬಹುದು. ಎರಡನೇ ದಿನ ಅಂತ ಹೇಳಿದ್ರೆ ಬೇಯಿಸಿದಂತ ಟೊಮ್ಯಾಟೊ ಹಣ್ಣನ್ನು ನಾವು ಸೇವಿಸ್ತಾ ಬಂದ್ರೆ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಕೂಡ ಇದು ತನ್ನದೇ ಆದ ಪ್ರಮುಖ ಪಾತ್ರನ ವಹಿಸ್ತಾ ಬಂದಿದೆ. ಮತ್ತೆ ಇನ್ನು ವಿಶೇಷವಾಗಿ ಈ ಲೈಕೋಪಿನ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ವಿಷಕಾರಿ ಪದಾರ್ಥ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಅಂದ್ರೆ ಫ್ರೀ ರೆಡಿಕಲ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನಾವು. ಈ ಒಂದು ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗಿ ದೇಹದಲ್ಲಿ ಸಂಗ್ರಹಣೆಯಾಗಿ ಅವು ಕ್ಯಾನ್ಸರ್ ಆಗಿ ತಿರುಗೋದಕ್ಕಿಂತ ವಿಷಕಾರಿ ಪದಾರ್ಥನ ದೇಹದಿಂದ ಆಚೆಗೆ ಹಾಕ್ಲಿಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಅನ್ನ ಬಳಸ್ತೀವಿ. ಜೊತೆಗೆ ಅವು ಉತ್ಪಾದನೆ ಆಗೋ ಪ್ರಮಾಣ ಕೂಡ ಕಡಿಮೆ ಆಗಲಿ ಅಂತ ಹೇಳಿ ಆಂಟಿ ಆಕ್ಸಿಡೆಂಟ್ಸ್ ಅನ್ನ ಬಳಸ್ತೀವಿ. ಈ ಆಕ್ಸಿಡೆಂಟ್ ಒಂದು ಗುಣ ಏನಿದೆ ಅದು ಈ ಲೈಕೋಪಿನ್ ಅಲ್ಲಿ ಕೂಡ ವಿಶೇಷವಾಗಿದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಈ ಬೇಸಿಗೆ ಬಂದ್ಬಿಟ್ರೆ ನಮ್ಮ ಹೆಣ್ಮಕ್ಳಲ್ಲಿ ಎಲ್ಲ ಛತ್ರಿ ಹಿಡ್ಕೊಂಡು ಓಡಾಡೋದ ನಾವು ನೋಡ್ತೀವಿ. ಸೊ ಸೂರ್ಯನ ಬಿಸಿಲಿನಲ್ಲಿ ಅಂದ್ರೆ ಬಿಸಿಲು ಒಳ್ಳೇದಂತಲ್ಲ, ಕೆಲವು ಸಾರಿ ಏನಾಗುತ್ತೆ ನಮಗೆ ಹಾನಿಕಾರಕ ಆಗುವಂತ ಕೂಡ ಕಿರಣಗಳನ್ನ ನಾವು ನೋಡ್ತೀವಿ. ಆದ್ರೂ ಕೂಡ ಕನಿಷ್ಠ ದಿನದಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ಬಿಸಿಲಿಗೆ ನಾವು ಹೊಡ್ಕೋಬೇಕಾಗತ್ತೆ. ಏನಂತ ಹೇಳಿದ್ರೆ ಹಾನಿಕಾರಕ ಕಿರಣಗಳಿಂದ ನಮ್ಮ ಚರ್ಮದ ಮೇಲೆ ಏನಾದ್ರೂ ತೊಂದರೆಗಳಾದ್ರೆ, ಮತ್ತೆ ಪ್ರಾಸ್ಟೇಟ್ ಗ್ರಂಥಿ ಅಂತ ಏನ್ ಕರಿತೀವಿ ಅದರಲ್ಲೇ ಕ್ಯಾನ್ಸರ್ ಆಗೋದನ್ನ ತಡೆಯುವಂತದ್ದು ಒಂದು ಗುಣ ಇದೆ. ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡುವಂತದ್ದು ಕೂಡ ಈ ಲೈಕೋಪಿನ್ ಒಂದು ವಿಶೇಷ. ಮತ್ತೆ ಹಾಗೆ ಹೇಳಿದ್ರೆ ಈ ಲೈಕೋಪಿನ್ ಬೇರೆ ತರಕಾರಿಯಲ್ಲಿ ಇಲ್ವಾ ಅಂತ ನಾವು ಮಾತಾಡೋದು. ಹೌದು, ಇದು ಆಕ್ಚುಲಿ ನಾವು ಗಜ್ಜರಿ ಅಂತ ಕರಿತೀವಿ ಧಾರವಾಡ ಕಡೆ. ಕ್ಯಾರೆಟ್ ನಾವು ಕೆಂಪು ಮೂಲಂಗಿ ಅಂತ ಕರಿತೀವಿ. ಅದರಲ್ಲಿದೆ, ಸೀಬೆ ಹಣ್ಣಲ್ಲಿದೆ, ಕಲ್ಲಂಗಡಿಯಲ್ಲಿದೆ. ಆದ್ರೆ ಇವೆಲ್ಲದಕ್ಕಿಂತ ಹೆಚ್ಚಿನ ಪ್ರಮಾಣ ನಮ್ಗೆ ಇವತ್ತು ಇದು ಟೊಮ್ಯಾಟೋದಲ್ಲಿದೆ. ಮತ್ತೆ ಕಡಿಮೆ ದುಡ್ಡಿಗೆ ಸಿಗುವಂತದ್ದು ವರ್ಷ ಪೂರ್ತಿ ಸಿಗುವಂತದ್ದು. ಹೌದೌದು, ಇತ್ತೀಚಿನ ದಿನಗಳಲ್ಲಿ ಕೊಲೆಸ್ಟ್ರಾಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಎಲ್ಲರೂ ತಿಳಿದ ಹಾಗೆ ಅದು ತುಂಬಾ ಕೆಟ್ಟದ್ದು ಅಂತ ನಾನು ಹೇಳೋದಿಲ್ಲ. ಅವಶ್ಯಕ, ಅದು ಅವಶ್ಯಕ. ಕೊಲೆಸ್ಟ್ರಾಲ್ ಇಲ್ಲದೆ ಹೋದ್ರೆ ಎಷ್ಟೋ ಸಾರಿ ನಮ್ಮ ಮೆದುಳು ಕೂಡ ಕೆಲಸ ಮಾಡೋದನ್ನ ನಿಲ್ಲಿಸಿಬಿಡುತ್ತೆ. ಹಾಗಾಗಿ ಈ ಕೊಲೆಸ್ಟ್ರಾಲ್ ಕೂಡ ಎರಡು ತರ ಇದೆ, ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದ್ದು ಅಂತ ಹೇಳುವ. ಅಂದ್ರೆ ಕಡಿಮೆ ಸಾಂದ್ರತೆಯ ಲೈಪೋ ಪ್ರೋಟೀನ್ಸ್ ಅಂತ ಕರಿತೀವಿ. ಇಲ್ಲಿ ನಮ್ಮ ರಕ್ತದಲ್ಲಿ ಈ ಕಡಿಮೆ ಸಾಂದ್ರತೆಯ ಲೈಪೋ ಪ್ರೋಟೀನ್ಸ್ ಏನಿದಾವೆ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಏನೋ ಹೇಳ್ತೀವಿ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಈ ಲೈಕೋಪಿನ್ ಸಹಾಯ ಮಾಡುತ್ತೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಂಶೋಧನೆಗಳು ಈ ಟೊಮ್ಯಾಟೋದ ಮೇಲೆ ಮಾಡ್ತಾ ಇದ್ದಾರೆ. ಅವುಗಳಿಂದ ಕಂಡು ಬಂದಿರುವಂತ ಒಂದು ವಿಷಯ ಏನಂತ ಹೇಳಿದ್ರೆ ಎಕ್ಸೆಸ್ ಫ್ಯಾಟ್ ಅಂತ ಏನ್ ಹೇಳ್ತೀವಿ ಅವುಗಳು ಕೂಡ ನಮ್ಮ ದೇಹದಲ್ಲಿ ಶೇಖರಣೆ ಆಗದೇ ಇರೋ ತರ ನೋಡ್ಕೊಳ್ಳುವಂತ ಒಂದು ಗುಣ ಇದರಲ್ಲಿದೆ. ಕೊಬ್ಬಿನಂಶ ಶೇಖರಣೆ ಆಗದೇ ಇರುವಂತದ್ದು, ಮತ್ತೆ ಶ್ವಾಸಕೋಶ ಅಂದ್ರೆ ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ ಅಂತ ಏನ್ ಅದ್ರ ಬಗ್ಗೆ ಇರ್ಬೋದು, ಗರ್ಭನಾಳ ಇರ್ಬೋದು, ಮೂತ್ರಕೋಶ ಇರ್ಬೋದು, ಮತ್ತೆ ಚರ್ಮದ ಕ್ಯಾನ್ಸರ್, ಎಲ್ಲಾ ಭಾಗಗಳಲ್ಲಿ ಆಗುವಂತ ಕ್ಯಾನ್ಸರ್ ನ ತಡೆಗಟ್ಟಲಿಕ್ಕೆ ಇವತ್ತು ಲೈಕೋಪಿನ್ ಬಳಕೆ ಮಾಡಿ ಹಲವಾರು ಸಂಶೋಧನೆಗಳು ಮಾಡ್ತಾ ಇದ್ದಾರೆ. ಮತ್ತೆ ಒಳ್ಳೆಯ ಪ್ರತಿಫಲ ಕೂಡ ವಿಜ್ಞಾನಿಗಳು ನೋಡ್ತಾ ಇದ್ದಾರೆ. ಇನ್ನು ಸಂಸ್ಕರಣೆ ವಿಷಯಕ್ಕೆ ಬಂದ್ರೆ ಮುಖ್ಯವಾಗಿ ಯಾವ್ಯಾವ ರೀತಿಯ ಸಂಸ್ಕರಣಾ ವಿಧಾನಗಳನ್ನ ನಾವು ಈ ಟೊಮ್ಯಾಟೋದಲ್ಲಿ ಅನುಸರಿಸಬಹುದು ಅಂತ? ಇವತ್ತು ನೋಡಿ, ಈ ಪಾಶ್ಚಾತ್ಯ ದೇಶಗಳು ಏನಿದಾವೆ ಅವು ಮುಖ್ಯವಾಗಿ ಟೊಮ್ಯಾಟೋನ ಬಳಕೆ ಮಾಡ್ತಿರೋದು ಈ ಲೈಕೋಪಿನ್ ಅಂಶನ ಹೊರತೆಗಿಲಿಕ್ಕೆ. ಅಂದ್ರೆ ಲೈಕೋಪಿನ್ ಅನ್ನ ನಾವು ವಿಂಗಡಣೆ ಮಾಡಿಬಿಟ್ರೆ ಅದೇ ಒಂದು ದೊಡ್ಡ ಸಂಸ್ಕರಣ ವಿಧಾನ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಅದ್ರ ಹಿಂದ್ಗಡೆ ತುಂಬಾ ತುಂಬಾ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಅಡಗಿದೆ, ಮತ್ತೆ ದೊಡ್ಡ ದೊಡ್ಡ ಉದ್ಯಮಗಳು ಅದ್ರ ಹಿಂದೆ ಇದೆ. ಆದ್ರೆ ನಮ್ಮ ರೈತರಿಗೆ, ನಮ್ಮ ಮಹಿಳೆಯರಿಗೆ ಆ ಮಟ್ಟದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಹಣ್ಣನ್ನ ಇಡಿಯಾಗಿ ನಾವು ಸೇವಿಸೋಣ. ಸೊ ಹಣ್ಣಿನ ಜೊತೆ ಜೊತೆಯಲ್ಲಿ, ಲೈಕೋಪಿನ್ ಜೊತೆ ಜೊತೆಯಲ್ಲಿ ಅದರಲ್ಲಿರುವಂತಹ ಎಲ್ಲಾ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಸಿಗೋದಾದ್ರೆ ಯಾರಿಗೆ ಬೇಡ? ಜೊತೆಗೆ ಹೆಚ್ಚು ಸ್ವಾಭಾವಿಕವಾಗಿ ನಾವು ಸ್ವಾಭಾವಿಕವಾಗಿ ಸೇವಿಸೋದು. ನಮ್ಮ ಭಾರತದಲ್ಲೇ ಆಹಾರ ಪದ್ಧತಿಗಳ ಹಾಗೆ ನಾವು ಹೆಚ್ಚಿನ ಸಂಸ್ಕರಣೆ ಮಾಡೋದಕ್ಕಿಂತ ಕಡಿಮೆ ಸಂಸ್ಕರಣೆ ಮಾಡಿದಂತ ಪದಾರ್ಥನ ಜಾಸ್ತಿ ಬಳಸ್ತೀವಿ ನಾವು. ಹೌದು. ಸೊ ಇಲ್ಲಿ ನಾನು ಟೊಮೆಟೋದ ಬಗ್ಗೆ ಹೇಳೋದಾದ್ರೆ, ಈ ಒಂದು ಹಣ್ಣು ಸಂಸ್ಕರಣೆಗೆ ತುಂಬಾ ಸೂಕ್ತವಾದಂತದ್ದು. ಯಾಕೆ ಅಂತ ಹೇಳಿದ್ರೆ, ಈ ಹಣ್ಣನ್ನ ಕೆಡದಂಗೆ ಇಡಬೇಕು ಅಥವಾ ಸಂಗ್ರಹಣೆ ಮಾಡಿಡಬೇಕು ಅಂತ ಹೇಳಿದ್ರೆ ಹಲವಾರು ತಂತ್ರಜ್ಞಾನಗಳು ಇವತ್ತು ನಮಗೆ ಲಭ್ಯ ಇದ್ದಾವೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತೆ ಸಂಶೋಧನಾ ಸಂಘಗಳು ಇದನ್ನ ಕೆಲಸ ಮಾಡ್ತಾ ಇದ್ದಾರೆ. ಈ ಹಣ್ಣನ್ನು ನಾವು ಸಂಸ್ಕರಣೆ ಮಾಡಲಿಕ್ಕೆ ಹಲವಾರು ವಿಧಗಳು ಕೂಡ ಇದ್ದಾವೆ. ಅವುಗಳಲ್ಲಿ ಹೇಳೋದಾದ್ರೆ, ಒಂದು ಹಣ್ಣನ್ನು ಒಣಗಿಸಿರುವಂಥದ್ದು, ಡ್ರೈಯಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ, ಅಥವಾ ಡಿಹೈಡ್ರೇಷನ್ ಟೆಕ್ನಿಕ್ಸ್ ಅಂತ. ಅಂದರೆ ತೇವಾಂಶನ ಕಡಿಮೆ ಮಾಡಿ ಹಣ್ಣನ್ನು ಹಾಗೆ ಶೇಖರಣೆ ಮಾಡಿಟ್ಕೊಳ್ಳೋದು. ನಮಗೆ ಯಾವಾಗ ಬಳಕೆಗೆ ಬೇಕೋ ಆವಾಗ ಸ್ವಲ್ಪ ಬಿಸಿನೀರಲ್ಲಿ ಅರ್ಧ ಗಂಟೆ ನೆನೆಸ್ಕೊಂಡು ಆಮೇಲೆ ನಾವು ಮಾಮೂಲಿ ಅಡುಗೆ ಮಾಡ್ಕೊಳ್ಳುವಾಗ ಟೊಮೆಟೊ ಹೇಗೆ ಬಳಸ್ತೀವಿ ಹಾಗೆ ಈ ಒಣಗಿಸಿದ ಹಣ್ಣನ್ನು ಬಳಸ್ಬೋದು. ಅದೇ ಥರ ಈಗ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾರೆ, ಒಳ್ಳೆ ರೇಟ್ ಇಲ್ಲ, ಆದ್ರೆ ಹಾಗೆ ಇಟ್ಟರೆ ಹಾಳಾಗೋಗ್ಬಿಡ್ತದೆ. ಅಂತ ಸಮಯದಲ್ಲಿ ನಾವು ಶೀತಲೀಕರಣ ಅಥವಾ ಶೀತಲೀಗ್ರಹ ಏನಂತ ಕರಿತೀವಿ, ಅಲ್ಲಿ ಇಡ್ಬೋದು ನಾವು, ಕೋಲ್ಡ್ ಸ್ಟೋರೇಜ್ ಅಂತ ಕೂಡ ಕರಿತೀವಿ. ಇನ್ನೊಂದು ವಿಧಾನ ಅಂತ ಹೇಳಿದ್ರೆ, ಸಕ್ಕರೆ ಪಾಕ ಹಾಕುವಂಥದ್ದು. ಅಂದ್ರೆ ಈಗ ನೋಡಿ, ಸಕ್ಕರೆ ಮತ್ತು ಉಪ್ಪು ನಮ್ಮ ಭಾರತದಲ್ಲಿ ಸಾಮಾನ್ಯವಾಗಿ ಬಳಸುವಂತ ಎರಡು ಪದಾರ್ಥಗಳು, ಮತ್ತೆ ಅವೆರಡನ್ನು ಮೊದಲನೇ ಗುಂಪಿಗೆ ಸೇರಿದಂತ ಒಂದು ರಕ್ಷಕ ವಸ್ತುಗಳು, ಪ್ರಿಸರ್ವೇಟಿವ್ಸ್ ಅಂತ ಕರಿತೀವಿ. ಹಾಗಾಗಿ ಸಕ್ಕರೆ ಪಾಕದಲ್ಲಿ ಹಾಕೋದು ಅಂತ ಹೇಳಿದ್ರೆ, ಸಕ್ಕರೆಯನ್ನ ಜಾಸ್ತಿ ಬಳಸಿ ಈಗ ಜೆಲ್ಲಿಗಳು ಮಾಡುವಂಥದ್ದು, ಚಾಕ್ಲೇಟ್ಸ್ ಮಾಡುವಂಥದ್ದು ಇರ್ಬೋದು, ಜ್ಯಾಮ್ ಮಾಡುವಂಥದ್ದು ಇರ್ಬೋದು, ಮಿಠಾಯಿಗಳು ಮಾಡುವಂಥದ್ದು ಇರ್ಬೋದು, ಅವುಗಳನ್ನ ತಯಾರಿಕೆ ಮಾಡ್ಕೋಬಹುದು. ಉಪ್ಪಿನ ದ್ರಾವಣದಲ್ಲಿ ಅದ್ದುವಂಥದ್ದು ಕೂಡ ಒಂದು ವಿಧಾನ ಇದೆ. ಅದು ನೀವು ಉಪ್ಪಿನಕಾಯಿ ತಯಾರಿಸ್ಕೊಳ್ಬಹುದು, ಇಲ್ಲ ಅಂತ ಹೇಳಿದ್ರೆ ಹಣ್ಣನ್ನ ಉಪ್ಪಿನಲ್ಲಿ ಹಾಕಿ ಕ್ಯಾನಿಂಗ್ ಅಂತ ಮಾಡ್ತೀವಿ, ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ ನಾವು ಇಂಗ್ಲೀಷ್ ಅಲ್ಲಿ. ಆ ತರನು ಮಾಡ್ಕೊಳ್ಬಹುದು. ಇಲ್ಲ, ಉಪ್ಪು ಸಕ್ಕರೆ ಬೇಡ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ, ಎಸಿಡಿಟಿಯನ್ನ ಜಾಸ್ತಿ ಮಾಡಿ, ಅಂದ್ರೆ ಹುಳಿ ಅಂಶನ ಜಾಸ್ತಿ ಮಾಡಿ, ಆಮ್ಲೀಯತೆಯನ್ನ ಜಾಸ್ತಿ ಮಾಡಿ, ವಿನೆಗರ್ ಅಂತ ಹೇಳ್ತೀವಿ ಅಥವಾ ಲ್ಯಾಕ್ಟಿಕ್ ಆಸಿಡ್ ಅಂತ ಒಂದು ಸಿಗುತ್ತೆ ರಕ್ಷಕ ವಸ್ತು, ಅವುಗಳನ್ನ ಬಳಕೆ ಮಾಡಿ ಕೂಡ ತುಂಬಾ ದಿವಸ ಕೆಡದಂಗೆ ಇಟ್ಕೊಳ್ಬಹುದು. ಹಾಗೆ ಸಾಂಬಾರು ಪದಾರ್ಥಗಳನ್ನ ಬಳಕೆ ಮಾಡುವ, ಅಂದ್ರೆ ಉಪ್ಪಿನಕಾಯಲ್ಲಿ ಬಳಸುವಂಥ ವಿಧಾನದಲ್ಲಿ, ಮತ್ತೆ ರಾಸಾಯನಿಕ ವಸ್ತುಗಳನ್ನ ಬಳಸಿ ರಕ್ಷಣೆ ಮಾಡಿರುವಂತ, ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಅಥವಾ ಗಂಧಕದ ಆಮ್ಲ ಅಂತ ಏನ್ ಕರಿತೀವಿ ಅದನ್ನ ಬಳಕೆ ಮಾಡುವಂತಿರ್ಬೋದು. ಇನ್ನೊಂದು ಎರಡನೇ ಗುಂಪಿಗೆ ಸೇರಿರುವಂತ ರಕ್ಷಕ ವಸ್ತು ಅಂತ ಹೇಳಿದ್ರೆ ಸೋಡಿಯಂ ಬೆಂಜೋಯೇಟ್. ಎಲ್ಲಾ ಆಹಾರಗಳಲ್ಲಿ, ಅಂದ್ರೆ ಪ್ಯಾಕೆಟ್ ಮಾಡಿದಂತ ಆಹಾರಗಳಲ್ಲಿ ಸಾಮಾನ್ಯವಾಗಿ ರಕ್ಷಕ ವಸ್ತು ಇದ್ದೇ ಇರುತ್ತೆ, ಅದ್ರಲ್ಲಿ ಒಂದು ಸೋಡಿಯಂ ಬೆಂಜೋಯೇಟ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಪೊಟಾಷಿಯಂ ಮೆಟಾಬೈಸಲ್ಫೇಟ್ ಅಂದ್ರೆ KMS ಅಂತ ಕರಿತೀವಿ, ಅವನ್ನ ಬಳಕೆ ಮಾಡ್ತಾರೆ. ಅದನ್ನ ನಾವಿಲ್ಲಿ ಟೊಮ್ಯಾಟೋಗೆ ಏನಂತ ಹೇಳಿದ್ರೆ ಬೆಂಜೋಯಿಕ್ ಆಸಿಡ್ ಅನ್ನ ಬಳಕೆ ಮಾಡಬಹುದು, ಸಾರ್ಬಿಕ್ ಆಸಿಡ್ ಅಂತ ಬರುತ್ತೆ ಅದನ್ನ ಬಳಕೆ ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ ಈ ವಸ್ತುಗಳು ಮೂರುನು ಇವೆಲ್ಲ ನೀರಲ್ಲಿ ಕರಗುವಂತದ್ದು, ಹಾಗಾಗಿ ನಮ್ಮ ದೇಹದಲ್ಲಿ ಇವುಗಳ ಶೇಖರಣೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಿಧಾನದಲ್ಲಿ ಹೇಗೆ ಶೇಖರಣೆ ಮಾಡಬಹುದು ಅಂತ ಹೇಳಿದ್ರೆ, ಉಷ್ಣದಿಂದ, ಅಂದ್ರೆ ಹೀಟಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಹಣ್ಣನ್ನ ಕಾಯಿಸಿ ಕಾನ್ಸಂಟ್ರೇಟ್ ಮಾಡಿ ಮಂದ ರಸ ಮಾಡಿ ಎತ್ತಿಟ್ಕೊಳ್ಳುವಂಥದ್ದು. ಮತ್ತೆ ಇತ್ತೀಚೆಗೆ ಹೊಸ ಹೊಸ ಸಂಸ್ಕರಣೆ ವಿಧಾನಗಳೇ ಬಂದಿರೋದು ಏನಂತ ಹೇಳಿದ್ರೆ, ಒಂದು ವಿಕರಣ ವಿಧಾನ ಅಂದ್ರೆ ರೇಡಿಯೇಷನ್ ಟೆಕ್ನಿಕ್ ಅಂತ ಕರಿತೀವಿ, ಅದು ಕೂಡ ಒಣಗಿಸುವ ಒಂದು ವಿಧಾನದಲ್ಲಿ ಬರುತ್ತೆ. ಮತ್ತೆ ಇತರ ವಿಧಾನ ಅಂತ ಹೇಳಿದ್ರೆ ಫರ್ಮೆಂಟೇಷನ್ ಟೆಕ್ನಿಕ್ಸ್, ಅಂದ್ರೆ ಹುದುಗಿಸುವಿಕೆ. ಉದಾಹರಣೆಗೆ ಬೇರೆ ಬೇರೆ ಪಾನೀಯಗಳನ್ನ ತಯಾರು ಮಾಡ್ತೀವಿ, ದ್ರಾಕ್ಷಿ ರಸಗಳನ್ನ ತಯಾರು ಮಾಡ್ತೀವಿ, ಅಲ್ಲೆಲ್ಲ ಹುದುಗಿಸುವಂತ ವಿಧಾನನ ಅನುಸರಿಸ್ತೀವಿ. ಹಾಗೇನೆ ಬೆಂಗಳೂರು ಸುತ್ತಮುತ್ತ ಒಬ್ಬ ಮಹಿಳೆ ಟೊಮ್ಯಾಟೊ ಹಣ್ಣನ್ನ ಬಳಕೆ ಮಾಡಿ ವೈನ್ ಅನ್ನ ತಯಾರಿಸಿದಂತ ಉದಾಹರಣೆ ಕೂಡ ನಾವು ಟಿವಿಯಲ್ಲಿ ಕೂಡ ನೋಡಿದೀವಿ. ಇವೆಲ್ಲ ವಿಧಾನಗಳನ್ನ ಬಳಕೆ ಮಾಡಿಕೊಂಡು ನಮ್ಮ ರೈತರು ಅವ್ರಿಗೆ ಯಾವ್ದು ಅನುಕೂಲನ ಹಾಗೆ ಪದಾರ್ಥಗಳನ್ನ ಕೆಡದಂಗೆ ಸಂಗ್ರಹಿಸಿಟ್ಕೊಳ್ಬಹುದು. ಈ ಟೊಮೆಟೊ ಬಗ್ಗೆ ತಪ್ಪು ಗ್ರಹಿಕೆಗಳನ್ನು ಕೂಡ ನಾವು ಕೇಳ್ತೀವಿ, ಅವು ಯಾವ್ಯಾವು ಅಂತ. ಬಹಳಷ್ಟು ಜನ ಹೇಳ್ತಾರೆ, ಏ ನಾನು ಟೊಮೆಟೊ ತಿನ್ನೋದಿಲ್ಲ ಇನ್ಮೇಲೆ, ಯಾಕಂತ ಹೇಳಿದ್ರೆ ಟೊಮೆಟೊ ಸೇವನೆ ಮಾಡೋದ್ರಿಂದ ಮೂತ್ರಪಿಂಡದಲ್ಲಿ ಕಲ್ಲು ಬೆಳೆಯುತ್ತೆ ಅನ್ನೋದು ಒಂದು. ಇಲ್ಲಿ ಏನಾಗ್ತದೆ, ರಕ್ತದಲ್ಲಿ ಸಾಮಾನ್ಯವಾಗಿ ಯೂರಿಕ್ ಆಮ್ಲ ಅಂತ ಒಂದಿರ್ತದೆ, ಅದು ಹೆಚ್ಚಾಗೋದ್ರಿಂದ ಒಂದು ಸಂಧಿವಾತ ಅಥವಾ ಗೌಟ್ ಅಂತ ಕರಿತೀವಿ. ಆ ಕಾಯಿಲೆ ಇರುವವರು ಮುಖ್ಯವಾಗಿ ಟೊಮೆಟೊನ ಸೇವಿಸಲ್ಲ. ಯಾಕಂತ ಹೇಳಿದ್ರೆ ಟೊಮೆಟೊ ತಿಂದ್ರೆ ಯೂರಿಕ್ ಆಮ್ಲ ಜಾಸ್ತಿ ಆಗುತ್ತೆ, ಮತ್ತೆ ಗೌಟ್ ಪ್ರಾಬ್ಲಮ್ ಅಥವಾ ಸಂಧಿವಾತ ಪ್ರಾಬ್ಲಮ್ ನನಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ತಿನ್ನೋದಿಲ್ಲ. ಆದರೆ ನಮ್ಮ ರಾಷ್ಟ್ರದಲ್ಲಿ ಒಂದು ಸಂಸ್ಥೆ ಇದೆ, ಅದೇನಂತ ಹೇಳಿದ್ರೆ ರಾಷ್ಟ್ರೀಯ ಪೋಷಣಾ ಸಂಸ್ಥೆ, ನ್ಯಾಷನಲ್ ನ್ಯೂಟ್ರಿಷನ್ ಬೋರ್ಡ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಇವರು ಇತ್ತೀಚೆಗೆ ಒಂದು ಟೊಮೆಟೊ ಹಣ್ಣಿನ ಒಂದು ರಾಸಾಯನಿಕ ವಿಶ್ಲೇಷಣೆ, ನಿಜವಾಗಿ ಏನಾದರೂ ಆ ಥರ ತೊಂದರೆ ಆಗುವಂಥದ್ದು ಇದೆಯಾ ಇದರಲ್ಲಿ ಅಂತೇಳಿ ಒಂದು ಸಂಶೋಧನೆ ಕೂಡ ಮಾಡಿದ್ದಾರೆ. ಸೊ ಅದರ ಪ್ರಕಾರ ಏನಂತ ಹೇಳಿದ್ರೆ, ಇದರಲ್ಲಿ ಆಕ್ಸಾಲಿಕ್ ಆಮ್ಲ ಅಂತ ಒಂದು ಬರುತ್ತೆ. ಪ್ರತಿ 100 ಗ್ರಾಮ್ ಹಣ್ಣನ್ನು ತಗೊಂಡ್ರೆ ಕೇವಲ 4 ಮಿಲಿಗ್ರಾಮ್ ಈ ಆಕ್ಸಾಲಿಕ್ ಆಮ್ಲ ಇರುತ್ತೆ ಟೊಮೆಟೊದಲ್ಲಿ. ಮತ್ತೆ ಇದು ಬೇರೆ ತರಕಾರಿಲಿ ಇಲ್ವಾ? ಖಂಡಿತವಾಗೂ ಇದೆ. ಇದು ನಾವು ದಿನನಿತ್ಯ ಬಳಸುವಂತ ಆಲೂಗಡ್ಡೆ ಇರ್ಬೋದು, ಸೌತೆಕಾಯಿ ಇರ್ಬೋದು, ಅದರಲ್ಲಿ ಕೂಡ ಆಕ್ಸಾಲಿಕ್ ಆಮ್ಲ ನಾವು ನೋಡ್ತೀವಿ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಈ ಆಕ್ಸಾಲಿಕ್ ಆಮ್ಲನ ಟೊಮೆಟೊಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ತರಕಾರಿಗಳು ಕೂಡ ಹೊಂದಿದಾವೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಏನು ಜನ ತಿಳ್ಕೊಂಡಿರೋದು, ಆಕ್ಸಾಲಿಕ್ ಆಮ್ಲ ಹಾಗೂ ಪ್ಯೂರಿನ್ಗಳು ಇವೆರಡೂ ಸೇರ್ಕೊಂಡು ಮೂತ್ರಕೋಶದಲ್ಲಿ ಕಲ್ಲು ಬೆಳೆಯೋ ತರ ಮಾಡ್ತವೆ, ಪ್ರಚೋದನೆ ಮಾಡ್ತವೆ. ಆದ್ರೆ ಇಲ್ಲಿ ಟೊಮ್ಯಾಟೋನೇ ಇದಕ್ಕೊಂದು ಕಾರಣ ಅಂತ ಖಂಡಿತವಾಗಿ ನಾನು ಹೇಳೋದಿಲ್ಲ. ಯಾಕಂದ್ರೆ ಬೇರೆ ತರಕಾರಿಯಲ್ಲಿ ಟೊಮ್ಯಾಟೋಗಿಂತ ಜಾಸ್ತಿ ಪ್ಯೂರಿನ್ ಅನ್ನ ನಾವು ನೋಡ್ತೀವಿ, ಆಕ್ಸಾಲಿಕ್ ಆಮ್ಲ ನೋಡ್ತೀವಿ. ಹಾಗಾಗಿ ಟೊಮ್ಯಾಟೋದಲ್ಲಿ ಇರುವಂತದ್ದು ತುಂಬಾ ತುಂಬಾ ಕಡಿಮೆ ಪ್ರಮಾಣ. ಹಾಗಾಗಿ ಅಂತ ಒಂದು ತಪ್ಪು ತಿಳುವಳಿಕೆ, ತಪ್ಪು ಗ್ರಹಿಕೆ ಬೇಡ ನಮ್ಮ ಜನರಲ್ಲಿ. ಅದು ಕೂಡ ಒಂದು ಮಾಮೂಲಿ ತರಕಾರಿ ತರ ನಾವು ಬಳಸ್ಕೊಂಡ್ರೆ ಬಹಳ ಒಳ್ಳೇದು. ಇನ್ನ ಈ ಟೊಮ್ಯಾಟೋವನ್ನ ನಮ್ಮ ರೈತ ಮಹಿಳೆಯರು ಬಳಸ್ಕೊಂಡು ಯಾವ ರೀತಿಯಾದಂತಹ ಉತ್ಪನ್ನಗಳನ್ನ ಅವರು ಮನೆ ಮಟ್ಟದಲ್ಲಿ ತಯಾರಿಸ್ಕೋಬಹುದು ಅಂತೀರಿ? ಟೊಮ್ಯಾಟೋನ ನೋಡಿ, ಸಾಮಾನ್ಯವಾಗಿ ನಾವು ಸಾಂಬಾರ್ಗಳಿಗೆ ಬಳಸ್ತೀವಿ, ಹುಳಿಗೆ ಸೂಕ್ತವಾಗಿರುವಂತಹ ಪದಾರ್ಥ ಅಂತ, ಅಥವಾ ಖಾರ ತರಹದ ಅಡಿಗೆ ಮಾಡ್ಲಿಕ್ಕೆ ಸೂಕ್ತವಾದಂತಹ ಪದಾರ್ಥ ಬಳಸ್ತೀವಿ. ಹೌದು, ಬಳಸ್ತೀವಿ. ಹಾಗಾಗಿ ಇಲ್ಲಿ ಒಂದೇನಂತ ಹೇಳಿದ್ರೆ, ಸುಮಾರು 6 ತಿಂಗಳವರೆಗೂ ಇಟ್ಕೊಳ್ಳುವಂತ ಒಂದು ಟೊಮ್ಯಾಟೊ ಚಟ್ನಿ, ಅದನ್ನ ನಾವು ಮನೆ ಮಟ್ಟಕ್ಕೂ ಮಾಡಬಹುದು, ಮಾರುಕಟ್ಟೆ ಹಂತಕ್ಕೂ ಕೂಡ ಮಾಡಬಹುದು. ಇನ್ನೊಂದು ಇಲ್ಲಿ ಬಳಸುವಂತದ್ದು ಏನು ಅಂತ ಹೇಳಿದ್ರೆ, ಹಣ್ಣನ್ನು ಬಳಕೆ ಮಾಡ್ತೀವಿ, ಎಣ್ಣೆ, ಉಪ್ಪು, ಖಾರದ ಪುಡಿ, ಹುಣಸೆ ಹಣ್ಣಿನ ರಸ, ಯಾಕಂದ್ರೆ ಕೆಡದಂಗೆ ಇರ್ಲಿ ಅಂತ ಹೇಳಿ, ಮತ್ತೆ ಇಂಗು, ಸಾಸಿವೆ, ಮೆಂತ್ಯ ಪುಡಿ, ವಿನೆಗರ್ ಅಂದ್ರೆ ಹುಳಿ ರಸನ ಸ್ವಲ್ಪ ಬೆರೆಸ್ತೀವಿ. ಇಲ್ಲಿ ಏನಂತ ಹೇಳಿದ್ರೆ, ಮಾಡುವ ವಿಧಾನ ತುಂಬಾ ಸುಲಭ. ಟೊಮ್ಯಾಟೋನ ಕೊಯ್ತೀವಿ, ಆಮೇಲೆ ಅದನ್ನ ಎಣ್ಣೆ ಒಗ್ಗರಣೆ ಹಾಕ್ಬಿಟ್ಟು ಹುಣಸೆ ಹಣ್ಣಿನ ರಸ ಹಾಕಿ, ಏನಂತ ಹೇಳಿದ್ರೆ ಒಗ್ಗರಣೆಗೆ ಬಳಸಿದಂತ ಎಣ್ಣೆ ಮೇಲ್ಗಡೆ ಬರಬೇಕು, ನಮ್ ಕಣ್ಣಿಗೆ ಕಾಣೋ ತರ ಅದು ಪೂರ್ತಿ ಬಿಟ್ಕೊಳ್ಬೇಕು. ಆ ಹಂತ ತನಕ ಬೇಯಿಸ್ಬಿಟ್ಟು ಕೊನೆಯಲ್ಲಿ ಬಿಸಿ ಇರುವಾಗ ವಿನೆಗರ್ ಸೇರಿಸಿ, ಆ ನಂತರ ತಣ್ಣಗಾಗೋ ಹಂತದಲ್ಲಿ ಸೋಡಿಯಂ ಬೆಂಜೋಯೇಟ್ ಹಾಕಿ ನೀವು ಸಂಸ್ಕರಣೆ ಮಾಡಿಟ್ಕೊಂಡ್ರೆ ನಿಮಗೆ 6 ತಿಂಗಳ ತನಕ ಇರ್ತದೆ ಇದು. ಇಲ್ಲ, ನಮಗೆ ರಕ್ಷಕ ವಸ್ತು ಬೇಡ ಅಂತ ಹೇಳಿದ್ರೆ, ಸುಮಾರು 15-20 ದಿವಸ ತನಕ ನಾವು ಯಾವುದೇ ರಾಸಾಯನಿಕ ವಸ್ತು ಇಲ್ಲದೆ ಬಳಕೆ ಮಾಡ್ಕೊಳ್ಬಹುದು. ಇದನ್ನ ನಾವು ಈ ಚಪಾತಿ, ರೊಟ್ಟಿ ಜೊತೆ ಬಳಸ್ಕೋಬಹುದು, ಖಂಡಿತವಾಗಿಯೂ ಬಳಸ್ಕೊಳ್ಬಹುದು ಇದನ್ನ ಚಟ್ನಿ ರೀತಿಯಲ್ಲಿ, ಚಟ್ನಿ ರೀತಿಯಲ್ಲಿ. ಹಾಗೇನೆ ಇನ್ನೊಂದು ಹೇಳೋದಾದ್ರೆ, ನಾನು ಟೊಮ್ಯಾಟೊ ಜ್ಯೂಸ್, ಹೊರಗಡೆ ಸಿಗುವಂತ ಜ್ಯೂಸ್ ಗಳನ್ನ ಕುಡಿತೀವಿ, ಅಂದ್ರೆ ಉದಾಹರಣೆಗೆ ಪೈನಾಪಲ್ ಇರ್ಬೋದು, ಮೂಸಂಬಿ ಇರ್ಬೋದು, ಆ ಹಣ್ಣುಗಳದ್ದು. ಆದ್ರೆ ಟೊಮ್ಯಾಟೋದಲ್ಲಿ ಎಲ್ಲಾ ಅಂಶಗಳು ಇರೋದ್ರಿಂದ, ಕಡಿಮೆ ಹಣದಲ್ಲಿ ಸಿಗೋದ್ರಿಂದ, ಮತ್ತೆ ನಮ್ಮ ಸುತ್ತಮುತ್ತ ನಾವು ಬೆಳೆಯೋದ್ರಿಂದ, ವಿಶೇಷವಾಗಿ ನಾವೇ ತಯಾರಿಸ್ಕೋಬಹುದು, ಮತ್ತೆ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದಿದು. ಹಾಗಾಗಿ ಟೊಮ್ಯಾಟೊ ಜ್ಯೂಸ್ ಕೂಡ ನಾವು ಮಾಡ್ಕೊಳ್ಬಹುದು. ಒಂದಂತ ಹೇಳಿದ್ರೆ, ಟೊಮ್ಯಾಟೊ ಚೆನ್ನಾಗಿ ತೊಳ್ಕೊಳ್ಬೇಕು ನಾವು, ತೊಳೆದದ್ದನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಚಮಚದ ಸಹಾಯದಿಂದ ಮೆತ್ತಗೆ ಮಾಡಿ ಅದನ್ನ, ಆ ನಂತರ ಚೆನ್ನಾಗಿ ಬೇಯಿಸಬೇಕು. ಬೇಯಿಸಿದ ಮಿಶ್ರಣಕ್ಕೆ, ಈಗ ಉದಾಹರಣೆಗೆ ಒಂದು ಹಣ್ಣನ್ನು ತಗೊಂಡ್ರೆ ನಾವು, ಅದರಲ್ಲಿ 60%ಕ್ಕಿಂತ ಜಾಸ್ತಿ ಜ್ಯೂಸ್ ಇರಬಾರ್ದು, ಅಂದ್ರೆ ಹುಳಿ ಅಂಶ ಜಾಸ್ತಿ ಆಗುತ್ತೆ, ನಿಮಗೆ ಕೊನೆ ಕುದಿಸಿದ ಮೇಲೆ ತುಂಬಾ ಕಡಿಮೆ ಸಿಗುತ್ತೆ, ತಿರುಳೆ ಜಾಸ್ತಿ ಇರಬೇಕು ನೀರಿನ ಅಂಶಕ್ಕಿಂತ. ಇದು ಒಂದು ಪ್ಯೂರ್ ಜ್ಯೂಸ್ ಅಂತ ನಾನು ಹೇಳುವುದು, ಅಂದ್ರೆ ಬೇರೆ ಏನನ್ನು ನಾವು ಇಲ್ಲಿ ಬೆರೆಸಬಾರ್ದು. ಬೆರೆಸಬಾರ್ದು. ಹಣ್ಣನ್ನ ತಗೊಂಡಿದ್ರೆ ಕ್ಲೀನ್ ಮಾಡಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಮಸ್ತು ಒಲೆ ಮೇಲೆ ಬೇಯಿಸ್ಬಿಟ್ಟು ಜ್ಯೂಸ್ ಅಂತ ತೆಗೆದಿರಾ, ಇದು ಒಂದು. ಇಲ್ಲ, ನಮ್ಗಿನ್ನೂ ಸ್ವಲ್ಪ ಸಂಸ್ಕರಣೆ ಮಾಡದಂತ ಜ್ಯೂಸ್ ಬೇಕು ಅನ್ನೋದಾದ್ರೆ, ನಾನು ಈಗ ಹೇಳಿದಂತ ಜ್ಯೂಸಿಗೆ 1 ಕೆಜಿ ಟೊಮ್ಯಾಟೊ ಜ್ಯೂಸ್ ತಗೊಂಡ್ರೆ 50 ಗ್ರಾಂ ಸಕ್ಕರೆ, 10 ಗ್ರಾಂ ಉಪ್ಪು ಇಷ್ಟೇ. ಇದು 3 ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಟೆಂಪರೇಚರ್ ಅಂತ ಹೇಳೋದಾದ್ರೆ ಇದು 100 ಡಿಗ್ರಿ ತನಕ ಹೋಗೋದ್ ಬೇಡ, ಅಂದ್ರೆ ನೀರು ಕುದಿಯುತ್ತೆ ನೋಡಿ ಪೂರ್ತಿ, ಆ ಬಿಂದು ತಲುಪೋದ್ ಬೇಡ. ಅದಕ್ಕಿಂತ ಸ್ವಲ್ಪ ಮುಂಚಿತವಾಗಿನೆ ಇದನ್ನ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ಬಾಟ್ಲಿಗೆ ಹಾಕಿಟ್ಕೊಂಡು, ಸಾಂಬಾರ್ ಇರ್ಬೋದು, ತಿಳಿಸಾರಿಗೆ ಇರ್ಬೋದು, ಗೊಜ್ಜುಗಳು ಮಾಡ್ಕೊಳ್ಳೋದಿರ್ಬೋದು, ಸೊ ಅಲ್ಲೆಲ್ಲ ಇದನ್ನ ಬಳಕೆ ಮಾಡ್ಕೋಬಹುದು. ಅಂದ್ರೆ ಹಣ್ಣಿನ ಬದಲಾಗಿ ಮಂದ ಜ್ಯೂಸ್ ಅನ್ನ ಬಳಕೆ ಮಾಡ್ತೀರಿ, ಅಥವಾ ಈ ಮಿಶ್ರಣನ ಸ್ಟರ್ಲೈಸ್ಡ್ ಬಾಟ್ಲ್ ತುಂಬಿದ ಮೇಲೆ, ಮುಚ್ಚಳ ಹಾಕಿದ್ಮೇಲೆ ಆ ಬಾಟ್ಲ್ ಅನ್ನ ಒಂದು 20 ನಿಮಿಷ ಬಿಸಿನೀರಲ್ಲಿ ಬಿಸಿ ಮಾಡಿಕೊಂಡು, ಆ ನಂತರ ನಮ್ಮ ರೂಮ್ಗಳಲ್ಲೇ ನಾವು ಶೇಖರಣೆ ಮಾಡಿಟ್ಕೊಳ್ಬಹುದು, ಮಾರುಕಟ್ಟೆ ಕೂಡ ಕಳಿಸ್ಬೋದು. ಸೊ ಇವತ್ತು ಏನಂತ ಹೇಳಿದ್ರೆ, ಈ ತರ ಜ್ಯೂಸಿಗೆ ತುಂಬಾ ಬೇಡಿಕೆ ಬರ್ತಾ ಇದೆ. ನಾವು ಮಸಾಲೆ ಹಾಕಿದ ಜ್ಯೂಸ್ಗಳಿಗಿಂತ ಪ್ಲೇನ್ ಜ್ಯೂಸ್ಗಳಿಗೆ, ಸಾದಾ ಜ್ಯೂಸ್ ತುಂಬಾ ಬೇಡಿಕೆ. ಯಾಕಂದ್ರೆ ಈ ಜ್ಯೂಸ್ ಅನ್ನ ಬೇರೆ ಬೇರೆ ತಯಾರಿಕೆಯಲ್ಲಿ ಬಳಕೆ ಮಾಡ್ಕೋಬಹುದು, ಅದು ಸಾಸ್ ಮಾಡ್ಲಿಕ್ಕೆ ಇರ್ಬೋದು, ಚಟ್ನಿ ಮಾಡ್ಲಿಕ್ಕೆ ಇರ್ಬೋದು, ಜ್ಯೂಸ್ಗಳನ್ನೇ ಮಾಡ್ಕೊಳ್ಲಿಕ್ಕೆ ಇರ್ಬೋದು, ಅಥವಾ ಸ್ಪ್ರೆಡ್ ಅಂತ ಹೇಳ್ತೀವಿ ಅದು, ಬೇಕರಿ ಪದಾರ್ಥಗಳಲ್ಲಿ ಬ್ರೆಡ್ಸ್ ಅಲ್ಲಿ ನಾವು ಮುಖ್ಯವಾಗಿ ಸ್ಪ್ರೆಡ್ ಅನ್ನು ಬಳಕೆ ಮಾಡ್ತೀವಿ. ಸೊ ಅಲ್ಲೆಲ್ಲಾನು ಕೂಡ ಇದನ್ನ ಕಚ್ಚಾ ಪದಾರ್ಥ ಆಗಿ ನಾವು ಬಳಕೆ ಮಾಡ್ಬೋದು. ಇನ್ನ ಟೊಮ್ಯಾಟೊ ಕೆಚಪ್ ಬಗ್ಗೆನೂ ಕೂಡ ನಾವು ಕೇಳ್ತಾ ಇರ್ತೀವಿ. ಆ ಮಂಚೂರಿಗಳು ತಯಾರು ಮಾಡುವಾಗ ಏನಂತ ಹೇಳಿದ್ರೆ, ಒಂದು ಕೆಂಪಿಗಿರೋ ಬಣ್ಣ ಹಾಕ್ತಾರೆ, ವಿನೆಗರ್ ಹಾಕ್ತಾರೆ, ಸಾಸ್ಗಳು ಹಾಕ್ತಾರೆ. ಸಾಸ್ ಅಲ್ಲಿ ಮುಖ್ಯವಾಗಿ ಟೊಮ್ಯಾಟೊ ಸಾಸ್ ಒಂದು, ಮೆಣಸಿನಕಾಯಿ ಸಾಸ್ ಒಂದು, ಅಂದ್ರೆ ಟೊಮ್ಯಾಟೊ ಇಲ್ಲದೆ ಅಡಿಗೆನೇ ಇಲ್ಲ ಅನ್ನೋ ತರ ಆಗೋಗ್ಬಿಟ್ಟಿದೆ. ಸೊ ಇಲ್ಲಿಯೂ ಕೂಡ ಜ್ಯೂಸ್ ಅನ್ನ ಬಳಕೆ ಮಾಡಿ ನಾವು ಒಳ್ಳೆ ಟೊಮ್ಯಾಟೊ ಕೆಚಪ್ ಅನ್ನ ಮಾಡಬಹುದು. ಸ್ವಲ್ಪ ಸಕ್ಕರೆ ಪ್ರಮಾಣ ಜಾಸ್ತಿ ಮಾಡಿದ್ರೆ ನೀವು ಸಾಸ್ ಅಂತ ಕರಿತೀವಿ ನಾವು. ಇಲ್ಲಿ ಬಳಸುವಂತ ಸಾಂಬಾರ ಪದಾರ್ಥಗಳು ಏನಂತ ಹೇಳಿದ್ರೆ, ಏಲಕ್ಕಿ, ಲವಂಗ, ಚಕ್ಕೆ, ಜೀರಿಗೆ, ಮೆಣಸು, ಹಚ್ಚಮೆಣಸಿನ ಪುಡಿ, ಉಪ್ಪು, ಒಂದು ಸ್ವಲ್ಪ ವಿನೆಗರ್ ಬೇಕಾಗುತ್ತೆ. ಆದ್ರೆ ಇವು ಯಾವ ಸಾಮಗ್ರಿಗಳನ್ನ ಡೈರೆಕ್ಟ್ ಆಗಿ ನಾವು ಟೊಮ್ಯಾಟೊ ರಸಕ್ಕೆ ಹಾಕಲ್ಲ. ಇದಕ್ಕೊಂದು ಮಸಾಲೆ ಬ್ಯಾಗ್ ಅಂತ ಮಾಡ್ತೀವಿ, ಸ್ಪೈಸ್ ಬ್ಯಾಗ್ ಅಂತ, ಒಂದು ಸಣ್ಣಗಿರೋ, ತೆಳ್ಳಗಿರೋ, ಕ್ಲೀನ್ ಆಗಿರೋ ಮಸ್ಲಿನ್ ಬಟ್ಟೆಯಲ್ಲಿ ಸಾಂಬಾರ್ ಪದಾರ್ಥಗಳನ್ನ ಕುಟ್ಟಿ ಪುಡಿ ಮಾಡಿ ಚೀಲದಲ್ಲಿ ಕಟ್ಟಿ ಆ ಚೀಲನ ಟೊಮೆಟೊ ರಸದಲ್ಲಿ ಮುಳುಗಿಸ್ತೀವಿ. ಅಂದ್ರೆ ನಮಗೆ ರಸ ಮಾತ್ರ ಬೇಕು, ಆ ಪದಾರ್ಥಗಳು ಬಾಯಿಗೆ ಸಿಗೋದು ಬೇಡ ಅಂತ ಹೇಳಿ. ಸೊ 1 ಲೀಟರ್ ಇದ್ದಂತ ತಿರುಳು 1/2 ಲೀಟರ್ ಬರೋ ತನಕ ಕುದಿಸ್ಕೊಂಡು, ಕೆಳಗಿಳಿಸೋದಕ್ಕಿಂತ ಮೊದಲು ವಿನೆಗರ್ ಮತ್ತೆ ನಿಮ್ಗೆ ರಕ್ಷಕ ವಸ್ತು ಬೇಕಾದ್ರೆ ಸೋಡಿಯಂ ಬೆಂಜೈಟ್ ಅನ್ನ ಅದು ಕಾಲು ಟೀ ಚಮಚಗಿಂತ ಕಡಿಮೆ, ಅದಕ್ಕಿಂತ ಜಾಸ್ತಿ ಬಳಕೆ ಮಾಡಬೇಡಿ. ಮಿಶ್ರಣ ಮಾಡಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿಬಿಟ್ಟು ಬಾಟ್ಲಿಗೆ ತುಂಬಿ ಇಟ್ಕೊಳ್ಬಹುದು. ಆದ್ರೆ ಒಂದನ್ನಿಲ್ಲಿ ಗಮನಿಸಬೇಕು, ಒಂದು ಸರಿ ಈ ಕೆಚಪ್ ಅಥವಾ ಸಾಸ್ ಬಾಟ್ಲ್ ತೆರೆದ ಮೇಲೆ ಸುಮಾರು 10-15 ಒಳಗೇನೆ ಬಳಕೆ ಮಾಡ್ಕೋಬೇಕು. ಸೀಲ್ ಆಗಿರೋದನ್ನ ನೀವು ಇಟ್ಕೊಳ್ಬಹುದು, ಫ್ರಿಡ್ಜ್ಗಳಲ್ಲಿ ಇಟ್ಕೊಳ್ಬಹುದು, ಒಣಗಿದಂತ ಕ್ಲೀನ್ ಆಗಿರೋ ಜಾಗದಲ್ಲಿ ಕೂಡ ಸಂಗ್ರಹಣ ಮಾಡಿ ಇಟ್ಕೊಳ್ಬಹುದು. ಈ ಟೊಮ್ಯಾಟೊ ಪ್ಯೂರಿ ಮತ್ತೆ ಪೇಸ್ಟ್ಗಳ ಬಗ್ಗೆನೂ ಕೂಡ ಕೇಳ್ತಾ ಇದ್ದೀನಿ ನಾನು. ಮೊದಲೇ ಹೇಳಿದ ಹಾಗೆ ಟೊಮ್ಯಾಟೊ ಜ್ಯೂಸ್ಗೆ ಬೇಡಿಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ಹಾಗೇನೆ ಈ ಪ್ಯೂರಿ ಅನ್ನೋದೊಂದು ಅಂದ್ರೆ ಜ್ಯೂಸ್ಗಿಂತ ಸ್ವಲ್ಪ ಗಟ್ಟಿಯಾಗಿರುವಂತದ್ದು, ಪೇಸ್ಟ್ ಈ ಪ್ಯೂರಿಗಿಂತ ಗಟ್ಟಿಯಾಗಿರುತ್ತೆ. ಅಂದ್ರೆ ಜ್ಯೂಸ್ ಹೇಗೆ ನಮಗೆ ಒಂದು ಕಚ್ಚಾ ಪದಾರ್ಥನೋ, ಹಾಗೆ ಈ ಪ್ಯೂರಿ ಅಥವಾ ಪೇಸ್ಟ್ ಕೂಡ ಒಂದು ಕಚ್ಚಾ ಪದಾರ್ಥ. ಎಲ್ಲಿ ಯಾವ ಒಂದು ವಿಷಯದಲ್ಲಿ ನಾವಿದನ್ನು ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಉದಾಹರಣೆಗೆ ಹೋಟೆಲ್ಗಳಲ್ಲಿ ನಾವೆಲ್ಲರೂ ಸೂಪ್ ಕುಡಿತೀವಿ ಸಾಮಾನ್ಯ ಊಟಕ್ಕೆ ಹೋದಾಗ, ಅದೊಂದು ಅಭ್ಯಾಸ ಆಗಿದೆ ನಮಗೆ. ಮತ್ತೆ ಇನ್ನೊಂದು ಏನಂದ್ರೆ ಸೂಪ್ ಕುಡಿಯೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಊಟ ಮಾಡಿಸೋ ಹಸಿವು ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಈ ಪ್ಯೂರಿ ಮತ್ತೆ ಪೇಸ್ಟ್ ಹೋಗೋದು ಕೂಡ ಸೂಪ್ ತಯಾರಿಕೆಗೆ ಬಳಕೆ ಆಗುವಂಥದ್ದು, ಜ್ಯೂಸ್ಗಳ ತಯಾರಿಕೆಗೆ ಬಳಕೆ ಆಗುವಂಥದ್ದು. ಇಲ್ಲೇನಂದ್ರೆ ಪ್ಯೂರಿಯಲ್ಲಿ ಮುಖ್ಯವಾಗಿ ನಾವು ಹಣ್ಣಿನ ಜ್ಯೂಸ್ ತಗೊಳ್ತೀವಿ ಮೊದಲೇ ಮಾಡಿದ ಜ್ಯೂಸನ್ನು. ಮತ್ತೆ ಈ ಜ್ಯೂಸು ಒಂದು ಭಾಗ ಇದ್ದಿದ್ದು ಅದು ಕಾಲು ಭಾಗಕ್ಕೆ ಬರಬೇಕು, ಆ ಹಂತ ತನಕ ಕುದಿಸಿ ಜೊತೆಗೆ ಇದಕ್ಕೆ ಗ್ಲೇಸಿಯಲ್ ಎಸ್ಟಿಕ್ ಆಸಿಡ್ ಅಂದ್ರೆ ವಿನೆಗರ್ 2 ಮಿಲಿಲೀಟರ್ ಗ್ಲೇಸಿಯಲ್ ಎಸ್ಟಿಕ್ ಆಸಿಡ್ ಅನ್ನ ಸೇರಿಸಿ ಮತ್ತೊಂದು 3-4 ನಿಮಿಷ ಕುದಿಸ್ತೀವಿ. ಆಮೇಲೆ ತಣ್ಣಗೆ ಮಾಡಿ ಬಾಟ್ಲಿಂಗ್ ಮಾಡಿ, ಮಂದ ಇರುತ್ತೆ ನಮಗೆ, ಪೇಸ್ಟ್ ತರನೇ ಇದಕ್ಕೆ ಕಾಣಿಸುತ್ತೆ. ಇದಕ್ಕೆ ನೀವು ಸಕ್ಕರೆ ಸೇರಿಸ್ಕೊಳ್ಬಹುದು, ಮಸಾಲೆ ಸೇರಿಸ್ಕೊಳ್ಬಹುದು, ಉಪ್ಪನ್ನು ಸೇರಿಸಿ ತಿಳಿ ಸಾರು ಮಾಡ್ಕೊಳ್ಬಹುದು, ಅಥವಾ ಸ್ಪ್ರೆಡ್ ಮಾಡ್ಕೊಳ್ಬಹುದು, ಅಥವಾ ಕೆಚಪ್ ಅನ್ನೇ ಮಾಡಬಹುದು, ಸಾಸ್ ಅನ್ನ ಮಾಡ್ಕೊಳ್ಬಹುದು. ಹಾಗಾಗಿ ಇವತ್ತು ಈ ಪೇಸ್ಟ್ ಅನ್ನ ಎಕ್ಸ್ಪೋರ್ಟ್ ಮಾಡೋದು ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತೆ ಜಾಮ್ ಬಗ್ಗೆ ಕೂಡ ನಾವು ಕೇಳ್ತಲೇ ಇದ್ದೀವಿ, ಮೊದಲಿಂದಲೂ ಬಳಕೆಯಲ್ಲಿದೆ ಇದು. ಸಾಮಾನ್ಯವಾಗಿ ನೋಡಿ ನಾವು ಮಿಶ್ರ ಹಣ್ಣಿನ ಜಾಮ್ ತಿಂತೀವಿ, ಅಥವಾ ಬೇರೆ ಬೇರೆ ಹಣ್ಣುಗಳ, ಉದಾಹರಣೆಗೆ ಮಾವಿನ ಹಣ್ಣಿನ ಜಾಮ್ ಇದೆ, ಪೈನಾಪಲ್ ಜಾಮ್ ಇದೆ, ಹಲಸಿಂದು ಮಾಡ್ತಾರೆ. ಆದ್ರೆ ಟೊಮ್ಯಾಟೋದಲ್ಲಿ ಜಾಮ್ ಮಾಡೋದು ಇತ್ತೀಚೆಗೆ ನಮ್ಗೆ ಬಳಕೆಗೆ ಬರ್ತಾ ಇದೆ. ಆದ್ರೆ ತುಂಬಾ ಚೆನ್ನಾಗಿರೋ ಟೊಮ್ಯಾಟೊ ಜಾಮ್ ಅನ್ನ ನಾವು ಮಾಡಬಹುದು. ಈ ಟೊಮ್ಯಾಟೊ ಜಾಮ್ ನೀವು ಮಾಡೋದೇ ಆದ್ರೆ ಒಂದು ಬಣ್ಣ ಹಾಕಬೇಕಾಗಿಲ್ಲ, ನೀವು ರಾಸಾಯನಿಕ ವಸ್ತುನ ಬಳಕೆ ಮಾಡಬೇಕಾಗಿಲ್ಲ. ಲೈಕೋಪಿನ್ ಇರೋದ್ರಿಂದ, ಮತ್ತೆ ನಾವು ಲೈಕೋಪಿನ್ ಅಂತ ನೆನ್ಪಿಟ್ಕೊಂಡಿಲ್ಲ ಅಂತ ಹೇಳಿದ್ರು ಕೂಡ ಅದ್ರಲ್ಲಿರುವಂತಹ ಕೆಂಪು ಬಣ್ಣನೇ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುವಂತದ್ದು. ಆದ್ರೆ ಇಲ್ಲಿ ಬೇರೆ ಹಣ್ಣುಗಳಲ್ಲಿ ಬಳಕೆ ಮಾಡದಂಗೆ, ಇಲ್ಲಿ ಬರೀ ನಾವು ಸಕ್ಕರೆ ಮಾತ್ರ ಬಳಕೆ ಮಾಡಲ್ಲ, ನಿಂಬೆ ಉಪ್ಪನ್ನು ಮಾತ್ರ ಬಳಕೆ ಮಾಡಲ್ಲ, ಇದು ಸ್ವಲ್ಪ ಖಾರ ಇರುವಂತದ್ದು. ಇಲ್ಲೇನಂದ್ರೆ ಟೊಮ್ಯಾಟೊ ಜೊತೆ ಜೊತೆಗಿನ ಸಕ್ಕರೆ ಉಪ್ಪು ಅಚ್ಚಮೆಣಸಿನ ಪುಡಿ ಮತ್ತೆ ಈರುಳ್ಳಿ ಬೀಜ ಅಂತ ಒಂದು ಸಿಕ್ಕತ್ತೆ, ಸಿಗುತ್ತೆ ನಮ್ಮ ಮಾರ್ಕೆಟಲ್ಲಿ ಸಿಗ್ತದೆ. ಜೊತೆಗೆ ದ್ರಾಕ್ಷಿ ಗೋಡಂಬಿ, ಆಮೇಲೆ ಬಿಳಿ ವಿನೆಗರ್, ಇಷ್ಟು ನಮಗೆ ಬೇಕಾಗಿರುವಂತ ಸಾಮಗ್ರಿ. ಸೊ ಮಾಮೂಲಿ ಹಣ್ಣನ್ನ ಹೇಗೆ ಕುದಿಸಿ ತಿರುಳನ್ನು ತೆಗೆದು ನಾವು ಅದನ್ನ ಗಟ್ಟಿ ಆಗ್ಲಿಕ್ಕೆ ಬಿಡ್ತೀವಿ, ಇಲ್ಲೂ ಕೂಡ ಹಣ್ಣನ್ನ ದೊಡ್ಡ ಬಾಣಲಿಯಲ್ಲಿ ಹಾಕಿ ಬೇಯಿಸ್ತೀವಿ, ರಸ ತೆಗೆದುಬಿಟ್ಟು ಆಮೇಲೆ ಸಕ್ಕರೆ ಸೇರಿಸಿ ಒಂದು 10-12 ನಿಮಿಷ ಕುದಿಸ್ತೀವಿ. ಆ ನಂತರ ಅದಕ್ಕೆ ಮಿಕ್ಕಿದ ಪದಾರ್ಥಗಳನ್ನ ಹಾಕಿ ಕೊನೆ ಹಂತದಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕ್ತಿವಿ. ಇದೇನಂತ ಹೇಳಿದ್ರೆ ನಿಮಗೆ ಒಂದ್ಸಲ ಸ್ಪೂನಲ್ಲಿ ಜಾಮ್ ಅನ್ನ ಎತ್ಕೊಂಡ್ರೆ ನಿಮಗೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುವಂತ ಜಾಮ್, ಜೊತೆಗೆ ಎಲ್ಲ ನಿಮಗೆ ಒಣ ಹಣ್ಣುಗಳು ಅಂದ್ರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಸಿಗೋದ್ರಿಂದ ಒಂದು ಪೌಷ್ಟಿಕವಾಗಿ ತುಂಬಾ ಚೆನ್ನಾಗಿರುವಂತ ವಸ್ತು. ರಾಸಾಯನಿಕ ಬಣ್ಣ ಬಳಕೆ ಮಾಡದೇನೆ ತುಂಬಾ ಅಟ್ರಾಕ್ಟ್ ಆಗಿರುವಂತದ್ದು, ನೋಟ ತುಂಬಾ ಚೆನ್ನಾಗಿರುವಂತ ಜಾಮ್ ಅನ್ನ ನಾವು ತಯಾರಿಸ್ತಾ ಇದೀವಿ. ಆದ್ರೆ ಮಾರುಕಟ್ಟೆಯಲ್ಲಿ ಇದು ಸಿಗ್ತಾ ಇಲ್ಲ. ನಮ್ಮ ರೈತ ಮಹಿಳೆಯರು ಅಥವಾ ನಮ್ಮ ಮಹಿಳಾ ಗುಂಪುಗಳು ಏನ್ ಮಾಡ್ಬೇಕು ಅಂದ್ರೆ, ಇವತ್ತು ಈ ತರಹದ ಪದಾರ್ಥಗಳನ್ನ ಮಾರುಕಟ್ಟೆ ಕೊಡುವ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಬಹಳ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಮಾಡೋದನ್ನ ಇವರು ಮಾಡಿದ್ರೆ ಮಾರುಕಟ್ಟೆ ಸ್ವಲ್ಪ ಕಷ್ಟ ಆಗ್ಬಹುದು. ಇವ್ರು ತಮ್ಮದೇ ಅಂತ ವಿಶೇಷವಾದ ಪದಾರ್ಥ ಕೊಟ್ರೆ ಜನ ಒಂದು ಏನಿರ್ಬೋದು ಆ ಒಂದು ಜಾಮ್ ಅಲ್ಲಿ, ಟೊಮ್ಯಾಟೊ ಜಾಮ್ ಹೇಗಿರ್ಬೋದು ಅಂತ ಕೂಡ ರುಚಿ ನೋಡುವಂತ ಜನ ಇವತ್ತಿದ್ದಾರೆ, ಪ್ರಾಯೋಗಿಕವಾಗಿ ಆದ್ರೂ ನೋಡುವಂತವರಿದ್ದಾರೆ. ಟೊಮ್ಯಾಟೊ ತೊಕ್ಕನ್ನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ, ಉಪ್ಪಿನಕಾಯಿ ಇಲ್ಲಾದ್ರೆ ನಾವು ದಕ್ಷಿಣ ಭಾರತದವರಿಗೆ ಊಟ ಅಷ್ಟೊಂದು ಹಿಡಿಸೋದಿಲ್ಲ. ಬೇರೆ ಬೇರೆ ಬೇರೆ ತರಕಾರಿಗಳದ್ದು ಉಪ್ಪಿನಕಾಯಿ ಮಾಡ್ತೀವಿ, ಹಣ್ಣುಗಳದ್ದು ಮಾಡ್ತೀವಿ. ಸಾಮಾನ್ಯ ಬೇಸಿಗೆ ಕಾಲದಲ್ಲಿ ಉಪ್ಪಿನಕಾಯಿ ಹಾಕೋದನ್ನ ನಾವು ನೋಡ್ತೀವಿ, ಯಾಕಂದ್ರೆ ಎಲ್ಲ ಸೀಸನ್ ಅದು. ಆದ್ರೆ ಟೊಮ್ಯಾಟೋದ ಹಾಗಲ್ಲ, ವರ್ಷ ಪೂರ್ತಿ ಅದು ಸಿಗೋದ್ರಿಂದ ಟೊಮ್ಯಾಟೊ ಉಪ್ಪಿನಕಾಯಿನ ನೀವು ಮಾಡಿ ವರ್ಷ ಪೂರ್ತಿ ಬಳಕೆ ಮಾಡಬಹುದು. ಸಾಧ್ಯ ಇದ್ರೆ ಸ್ವ ಉದ್ಯೋಗಿಗಳಾಗ್ಲಿಕ್ಕೂ ಕೂಡ ಇದು ಒಂದು ಒಳ್ಳೆಯ ದಾರಿ ಅಂತ ನಾ ಹೇಳಬಲ್ಲೆ. ಇಲ್ಲೇನಿಲ್ಲ, ನಾವು ಬಳಸಿರುವಂತಹ ಪದಾರ್ಥಗಳು ಎಲ್ಲವೂ ನಮ್ಮ ಮನೆ ಮಟ್ಟದಲ್ಲಿ ಸಿಗುವಂತದ್ದೇ. ಉದಾಹರಣೆಗೆ ಟೊಮ್ಯಾಟೊ ನಾವೇ ಬೆಳಿತೀವಿ, ಮನೆಯಲ್ಲಿ ತಂದಿಟ್ಕೊಂಡಿರ್ತೀವಿ, ಅಚ್ಚಕಾರದ ಪುಡಿ ಮನೆಯಲ್ಲಿ ಸಿಗ್ತದೆ, ಮೆಂತ್ಯ ಪುಡಿ ಸಿಗುತ್ತೆ, ಉಪ್ಪು ಸಾಸಿವೆ ಇರುವಂತದ್ದೇ, ಇಂಗು ಹುಣಸೆ ಹಣ್ಣು, ಇಷ್ಟು ಇಲ್ಲಿ ನಾವು ಬಳಕೆ ಮಾಡುವಂಥದ್ದು. ಮತ್ತೆ ಇಲ್ಲಿ ಹಣ್ಣನ್ನ ರುಬ್ಬಿ ಬಿಟ್ಟು ಪೇಸ್ಟ್ ತರ ಮಾಡ್ಕೊಳ್ತೀವಿ, ಗಟ್ಟಿಯಾಗಿ ರುಬ್ತೀವಿ, ನೀರು ಹಾಕಲ್ಲ. ಆಮೇಲೆ ಒಗ್ಗರಣೆ ಮಾಡ್ತೀವಿ, ಒಗ್ಗರಣೆ ಮಾಡುವಾಗ ಏನಂತ ಹೇಳಿದ್ರೆ ಸಾಸಿವೆ ಇಂಗು ಖಾರದ ಪುಡಿ ಎಲ್ಲ ಹಾಕಿ ಮೆಂತ್ಯ ಮಾತ್ರ ಸ್ವಲ್ಪ ಬೆಚ್ಚಗೆ ಮಾಡಿದ ಪುಡಿ ಮಾಡ್ಕೊಂಡ್ರೆ ಒಳ್ಳೇದು. ಹಾಕ್ಬಿಟ್ಟು ಜೊತೆಗೆ ಹುಣಸೆ ಹಣ್ಣಿನ ರಸ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತೀವಿ. ಆ ಹುಣಸೆ ಹಣ್ಣಿನ ರಸ ಬೆಂದ ಮೇಲೆ ರುಬ್ಬಿದಂತ ಟೊಮ್ಯಾಟೊ ಪೇಸ್ಟ್ ಏನಿದೆ ಅದನ್ನ ಹಾಕ್ಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ಅದನ್ನ ಎಣ್ಣೆಯಲ್ಲಿ ಕೆದಕಿ ಆಮೇಲೆ ಕೆಳಗಿಳಿಸ್ಬಿಟ್ಟು ತಣ್ಣ ಮಾಡಿ ಬಾಟಲ್ ಮಾಡ್ಕೊಳ್ತೀವಿ. ಇದು ನಿಮಗೆ ಮಕ್ಕಳಿಗೆ ಕೂಡ ಗೊತ್ತಾಗೋದಿಲ್ಲ ಇದು ಟೊಮೆಟೋದಲ್ಲೇ ಮಾಡಿದ್ದು, ಯಾಕಂದ್ರೆ ಬಣ್ಣ ತುಂಬ ಚೆನ್ನಾಗಿರೋದ್ರಿಂದ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಆಮೇಲೆ ಹುಳಿ ಇರೋದ್ರಿಂದ ಜಾಸ್ತಿ ದಿವಸ ಕೆಡದಂಗಿರುತ್ತೆ. ಇವತ್ತು ನಮ್ಮ ಆಂಧ್ರ ಸ್ಟೈಲ್ ಏನು ಹೋಟೆಲ್ಸ್ ಇದೆ ಅಲ್ಲೆಲ್ಲ ನಮ್ಗೆ ಇವತ್ತು ಟೊಮೆಟೊ ತೊಕ್ಕು ಕೂಡ ಸಿಗ್ತಾ ಇದೆ. ಮತ್ತೆ ಈ ಟೊಮೆಟೊ ಜೊತೆಗೆ ಕ್ಯಾರೆಟ್ ಅನ್ನು ಬಳಸ್ಕೊಂಡು ಏನಾದರೂ ತಯಾರಿಸ್ಕೋಬಹುದು? ಟೊಮೆಟೊನ ಬಳಕೆ ಮಾಡಿ ನಾವು ಹಲವಾರು ರೀತಿಯಲ್ಲಿ ಸೂಪ್ಗಳನ್ನ ತಯಾರು ಮಾಡ್ಕೊಳ್ಬಹುದು. ಈಗ ಸುಮಾರು ಹೋಟ್ಲುಗಳಲ್ಲಿ ನಾವು ಟೊಮೆಟೊ ಸೂಪ್ ಸಪರೇಟ್ ಆಗಿ ಸಿಗುತ್ತೆ, ಅಥವಾ ಟೊಮೆಟೊ ಕ್ಯಾರೆಟ್ ಸೂಪ್ ಸಿಗುತ್ತೆ, ಅಥವಾ ಟೊಮೆಟೊ ಪೀಸ್ ಸೂಪ್ ಅನ್ನ ನೀವು ಕುಡಿಯಬಹುದು. ಹಾಗೆ ಈಗ ಕ್ಯಾರೆಟ್ ಮತ್ತೆ ಟೊಮೆಟೊ ತುಂಬಾ ಹೊಂದಿಕೆ ಆಗುವಂತದ್ದು, ಯಾಕಂದ್ರೆ ಎರಡಕ್ಕೂ ಕೂಡ ಬಣ್ಣ ಚೆನ್ನಾಗಿರೋದ್ರಿಂದ ಇವತ್ತು ಟೊಮೆಟೊ ಕ್ಯಾರೆಟ್ ಸೂಪ್ ಬಹಳ ಕಡೆ ಪ್ರಸಿದ್ಧಿಗೆ ಬರ್ತಾ ಇದೆ. ಇಲ್ಲಿ ಇನ್ನೊಂದನ್ನ ಗಮನಿಸಿ ತಾವು, ನಾನು ಮೊದಲಿಗೆ ಮಾತಾಡ್ತಾ ಹೇಳಿದೆ ಟೊಮೆಟೊದಲ್ಲಿ ಕ್ಯಾರೋಟಿನ್ ಅನ್ನೋ ಅಂಶ ಇದೆ ಅಂತ ಹೇಳಿದ್ರೆ, ಕ್ಯಾರೋಟಿನ್ ಅಂದ್ರೆ ಇನ್ನೇನಲ್ಲ, ಜೀವಸತ್ವ ಹೇಗೆ ಬೇಕಾಗಿರುವಂತ ಅದು ವಸ್ತು, ಬೀಟಾ ಕ್ಯಾರೋಟಿನ್ ಅಂತ ಕರಿತೀವಿ. ಹಾಗಾಗಿ ನಮ್ಮ ದೃಷ್ಟಿಗೆ ಏನ್ ಬೇಕಲ್ಲ ಅದು ಜೀವಸತ್ವ ಎ. ಸೊ ಆ ಜೀವಸತ್ವ ಎ ಅಂಶ ಇದರಲ್ಲಿ ಹೇರಳವಾಗಿದೆ, ಹಾಗೇನೆ ಕ್ಯಾರೆಟ್ ಅಲ್ಲಿ ಕೂಡ. ಹಾಗಾಗಿ ಇವೆರಡು ಮಿಶ್ರಣ ಮಾಡಿ ನಾವು ಏನೆಲ್ಲ ಪದಾರ್ಥ ತಯಾರು ಮಾಡಿದ್ರು ಕೂಡ ನಮ್ಮ ಇಡೀ ಕುಟುಂಬಕ್ಕೆ ಒಂದು ಒಳ್ಳೆ ಆಹಾರ ನಾವು ಕೊಟ್ಟಾಗತ್ತೆ. ಮಕ್ಕಳಲ್ಲಿ ಅಂತ ಹೇಳಿದ್ರೆ ಅವ್ರು ಸಾಮಾನ್ಯವಾಗಿ ಮಸಾಲೆ ಇರುವಂತದ್ದು ಇಷ್ಟಪಡೋದಿಲ್ಲ, ಹಾಗಾಗಿ ಕ್ಯಾರೆಟ್ ಅನ್ನ ಟೊಮೆಟೊನ ಎರಡೂ ಸೇರಿಸಿ ಬೇಯಿಸ್ಕೊಂಡು ನಾವು ಒಳ್ಳೆ ಸೂಪ್ ಅನ್ನು ಮಾಡಿಕೊಟ್ರೆ ನಮ್ಮ ಮಕ್ಕಳು ಮೋಸ್ಟ್ಲಿ ಹೊರಗಡೆ ಹೋಗಿ ಬೀದಿ ಬದಿಯಲ್ಲಿ ಸಿಗುವಂತ ಆಹಾರ ತಿಂದು ಹೊಟ್ಟೆ ಕೆಡಿಸ್ಕೊಳ್ಳೋದನ್ನ ಕಡಿಮೆ ಮಾಡ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ ನಾನು. ಸೂಪ್ ಅನ್ನು ತಯಾರು ಮಾಡ್ಲಿಕ್ಕೆ ನಾವು ಬಳಸಿರುವಂತದ್ದು ಏನು, ಉಪ್ಪು ಟೊಮೆಟೊ ಬಳಸ್ಕೋತೀವಿ, ಕಾಳು ಮೆಣಸು ಏನಿರ್ತಲ್ಲ ಅದ್ರ ಪುಡಿ, ಉಪ್ಪು, ಒಂದ್ ಸ್ವಲ್ಪ ಸಕ್ಕರೆ, ಸೀಸನಿಂಗ್ ಅಥವಾ ಒಗ್ಗರಣೆ ಮಾಡೋದಾದ್ರೆ ಒಂದ್ ಸ್ವಲ್ಪ ಈರುಳ್ಳಿ ಬೇಕಾಗುತ್ತೆ, ಕಾರ್ನ್ ಸ್ಟಾರ್ಚ್ ಅಥವಾ ಮುಸ್ಕಿನ್ ಜೋಳದ ಗಂಜಿ ಪಾಗ ಸಿಗುತ್ತೆ, ಅದು ಸ್ಟಾರ್ಚ್ ಪೌಡರ್ ಸಿಗುತ್ತೆ, ಏನಂದ್ರೆ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ. ಹಾಗಂತ ಹೇಳಿ ಬರೀ ಮನೆಯಲ್ಲೇನೆ ಟೊಮೆಟೊ ಸೂಪ್ ಮಾಡ್ಕೊಂಡು ಕುಡೀರಿ, ಹೊರಗಡೆ ತಿನ್ಬೇಡಿ ಅಂತಲ್ಲ, ಮನೇಲಿ ಮಾಡಿದ್ರೆ ಪ್ರೀತಿ ಜಾಸ್ತಿ ಇರುತ್ತೆ, ಖುಷಿಯಾಗಿ ನೀವು ಬೆಳೆದಿದ್ದು ನೀವು ಮಾಡಿದ ಅನ್ನೋ ಒಂದು ಅಫೆಕ್ಷನಿಂದ ತಿಂತೀರಿ, ಮತ್ತೆ ಮನೆ ಮಂದಿಗೆಲ್ಲ ಖುಷಿ ಆಗುತ್ತೆ, ಕಡಿಮೆ ದುಡ್ಡಲ್ಲಿ ನಾವು ಎಲ್ಲರಿಗೂ ಹಂಚಬಹುದು ಮನೆಯಲ್ಲಾದ್ರೆ. ಹೊರಗಡೆ ಹೋಗುವಾಗ ಏನಾಗ್ತದೆ, ಸ್ವಲ್ಪ ಜಾಸ್ತಿ ಹಣ ಕೊಟ್ಟು ಕೊಂಡ್ಕೊಳ್ತೀವಿ. ಸೊ ಈ ಸೂಪನ್ನ ಮಿಕ್ಸ್ ತರ ಮಾಡಿ ಕೂಡ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ, ಅಥವಾ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವಶ್ಯಕತೆಗೆ ಅನುಗುಣವಾಗಿ ಕೂಡ ತಯಾರಿಸ್ಕೊಳ್ಬಹುದು. ಹೀಗೆ ಈ ಟೊಮೆಟೊವನ್ನ ನಾನಾ ರೂಪದಲ್ಲಿ ನಮ್ಮ ರೈತ ಮಹಿಳೆಯರು ಬಳಸ್ಕೋಬಹುದು, ಖಂಡಿತವಾಗಿ ಬಳಸಲಿಕ್ಕೆ. ಆದ್ರಿಂದ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಟೊಮೆಟೊವನ್ನು ಬಳಸ್ಕೊಂಡು ಯಾವ್ಯಾವ ರೀತಿಯ ಮೌಲ್ಯವರ್ಧಿತ ಪದಾರ್ಥಗಳನ್ನು ಅವರು ಮನೆ ಮಟ್ಟದಲ್ಲಿ ತಯಾರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತಂದು ತಮ್ಮ ನೆಕ್ಸ್ಟಲ್ಲಿ ಕೇಳಿದೆ. ವಿವರವಾಗಿ ಮಾಹಿತಿ ಮಾಡಿಕೊಡ್ರಿ ಡಾಕ್ಟರ್ ಉಷಾ ರವೀಂದ್ರ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಟೊಮೆಟೊ ಹಣ್ಣಿನ ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ಉಷಾ ರವೀಂದ್ರ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 19,500 ರಿಂದ 20,800 ರೂಪಾಯಿ, ಅರಬಿಕಾ ಚೆರಿ 11,500 ರಿಂದ 12,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 19,000ರಿಂದ 19,500 ರೂಪಾಯಿ, ರೋಬಸ್ಟಾ ಚೆರಿ 11,200ರಿಂದ 11,500 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಮೂಲತ್ ಕಾಕೊಟ್ಟು ಪರಂಬುಕಾರಳಾನ ಮಂಡೆ ಪಂಡ ಪೌತಿ ಚಂಗಪ್ಪ ಇಂಗಡಪೊಣ್ಣು ಸೀತಮ್ಮ ಎಂಗ ಇಂದು ಮರಣಪಟ್ಟಿತು. 91 ಬಯತ್ರ ಮಂಡೆಪಂಡ ಸೀತಮ್ಮ ತಾಮನೆ ಇಟ್ಟಿರ ಆಖಿರಿ ಕಾರ್ಯ ನಾಳೆ ಮೈಸೂರಲ್ಲಿ ನಡಪ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಶಿವಮೊಗ್ಗದ ಕೆಣದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ, ವಿಸ್ತರಣಾ ಶಿಕ್ಷಣ ಘಟಕ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ನಾಳೆ ಬೆಳಿಗ್ಗೆ 10:30 ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಅಂಗಳಲ್ಲಿ ಭತ್ತದ ಬೆಳೆನ ಕ್ಷೇತ್ರೋತ್ಸವ ಹಂಗೆ ವಿಶ್ವ ಮಣ್ಣು ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ರೈತರಿಗೆ ಬೇರೆ ಬೇರೆ ಗದ್ದೆಗಳ ತೋರಿಸುವುದು, ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟ ಇಲಾಖೆಗಳ ಪ್ರದರ್ಶನಗ, ವೈಜ್ಞಾನಿಕ ಕೃಷಿ ಮತ್ತು ಸಮಗ್ರ ಕೃಷಿ ಪದ್ಧತಿಗಳ ಕುರಿತು ರೈತರು ಹಂಗೆ ವಿಜ್ಞಾನಿಗಳೊಟ್ಟಿಗೆ ಮಾತುಕತೆ, ಪ್ರಗತಿಪರ ರೈತರ ಅನುಭವದ ಮಾತುಗ ಸೇರಿದಂಗೆ ಸುಮಾರು ಕಾರ್ಯಕ್ರಮಗಳು ನಡೆದಿದೆ. ವಿರಸ್ಪೆಟ್ಲಿರುವ ಮಾಜಿ ಸೈನಿಕರ ECHS ಪಾಲಿಕ್ಲಿನಿಕ್ನ ಡಾಕ್ಟರ್ಗ ಇದೇ ತಾರೀಕು 11, 12 ಮತ್ತು 13 ಇರ್ದುಲೆ. ಹಂಗೆ ತಾರೀಕು 14 ಹುತ್ರಿ ಹಬ್ಬದ ಬಾಬತ್ತು ಕ್ಲಿನಿಕ್ಗೆ ರಜಾ ಇದ್ದಂತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕೇಂದ್ರ ಸರ್ಕಾರದ ಕಡೆಯಿಂದ ಕೊಡುವ ಹೆಸರು ಪಡೆದ ದೀನ್ ದಯಾಳ್ ಪಂಚಾಯತ್ ವಿಕಾಸ್ ಪುರಸ್ಕಾರಕ್ಕೆ ರಾಜ್ಯದ ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿ ಆಯ್ಕೆಯಾಗಿ ಇನಾಮನ ಪಟ್ಟಿಗೆ ಸೇರಿ ರಾಜ್ಯದ ಏಕೈಕ ಪಂಚಾಯಿತಿ ಹೇಳುವ ಗತ್ತನ್ನು ಪಡ್ಕೊಂಡು. ಇದೇ ತಾರೀಕು 11 ನವದೆಹಲಿನ ವಿಜ್ಞಾನ ಭವನದಲ್ಲಿ ನಡೆಯುವ ಜಂಬರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇನಾಮನ ಕೊಟ್ಟವೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ತಾರೀಕು 20, 21 ಮತ್ತು 22 ಮೂರು ದಿನ ಮಂಡ್ಯದಲ್ಲಿ ಏರ್ಪಾಡಾಟು. ಪೊನ್ನಂಪೇಟೆ ತಾಲೂಕು ಟಿಶೆಟ್ಟಿಗೇರಿ, ತಾವಳಗೇರಿ, ಮೂಂದನಾಡು ಕೊಡ ಸಮಾಜ, ಪೊಮ್ಮಕ್ಕಡಕೂಟ ಮತ್ತು ಗೋಣಿಕೊಪ್ಪ ಲೋಪಾಮುದ್ರಾ ಆಸ್ಪತ್ರೆ ಈ ಎಲ್ಲವರ ಕೂಡುಕೂಟಲ್ಲಿ ನಾಳೆ ಬೆಳಿಗ್ಗೆ 9 ಮಧ್ಯಾಹ್ನ 3 ಮುಟ ಟಿಶೆಟ್ಟಿಗೇರಿ ಕೊಡವ ಸಮಾಜದ ಸಭಾಬಾಡಿಲಿ ಪುಕ್ಸಟ್ಟೆ ಆರೋಗ್ಯ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಲಾಭನ ಪಡ್ಕೊಳಕ್ಕೆ. ಕೊಡಗು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಬೆಳ್ಳಿ ಹಬ್ಬದ ಜಂಬರ 4:10 ಬೆಳಿಗ್ಗೆ 10 ಮಡಿಕೇರಿಪೇಟೆನ ಮೈತ್ರಿ ಸಭಾಬಾಡಿಲಿ ಏರ್ಪಾಡಾಟು. ರಾಷ್ಟೀಯ ಜಂತು ಹುಳು ನಿವಾರಣಾ ಕಾರ್ಯಕ್ರಮ NDD ಹಂಗೆ 16 ಮಾಪಾಪ ದಿನ ಕಾರ್ಯಕ್ರಮ ಏರ್ಪಾಡಾಟು. ಇದರ ಉದ್ಘಾಟನೆ ನಾಳೆ ಬೆಳಿಗ್ಗೆ 10:00 ಮಡಿಕೇರಿ ಸಂತ ಜೋಸೆಫರ ವಿದ್ಯಾಸಂಸ್ಥೆಯಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಕೊಡಗುಗೌಡ ವಿದ್ಯಾಸಂಘದ ಕೂಡುಕೂಟಲಿ ಪ್ರತಿಭಾ ಪುರಸ್ಕಾರದ ಬಾಬತ್ತು ಗೌಡ ಜನಾಂಗ ಬಾಂಧವಕ್ಕೆ ಮತ್ತು ಮಕ್ಕಳಿಗೆ ಇದೇ 25 ಮಡಿಕೇರಿನ ಕೊಡಗುಗೌಡ ಸಮಾಜಗಳ ಒಕ್ಕೂಟದ ಸಭಾಬಾಡಿಲಿ ಅರೆಭಾಷೆ ಸಾಂಸ್ಕೃತಿಕ ಪೈಪೋಟಿ ಕಾರ್ಯಕ್ರಮದ ಏರ್ಪಾಡಾಟು. ಪೈಪೋಟಿಯಲ್ಲಿ ಕೂಡಿಕೆ ಕುಸಿರವು ಇದೇ 22 ಕೊಡಗುಗೌಡ ವಿದ್ಯಾಸಂಘದ ಕಚೇರಿಗೆ ಹೆಸರಿನ ಕೊಡಕ್ಕೆ. ವಿರಾಜಪೇಟೆ ತಾಲೂಕಿನ ಚೆನ್ನೈನಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ 7ನೇ ಕ್ಲಾಸ್ಲಿ ಓದುತ್ತಿರುವ ನೇತ್ರ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಪೈಪೋಟಿಯಲ್ಲಿ ಭಾಗವಹಿಸಿ ದೇಶಭಕ್ತಿ ಗೀತೆಯಲ್ಲಿ ಸುರುಣ ಇನಾಮನ ಗೆದ್ದುಕೊಂಡು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಯಿತು. ವಿರಾಜಪೇಟೆ ಉಪವಿಭಾಗ ವ್ಯಾಪ್ತಿನ ಕರೆಂಟ್ ಗ್ರಾಹಕರ ತೊಂದರೆ ತಾಪತ್ರ ಸರಿ ಮಾಡುವ ಸಭೆ 4:10 ಬೆಳಿಗ್ಗೆ 11:00 to 12:00 ಮುಟ ವಿರಾಜಪೇಟೆ ಉಪವಿಭಾಗ ಕಚೇರಿನ ಅಂಗಳಲ್ಲಿ. ಹಂಗೆ ಗೋಣಿಕೋಪ ಉಪವಿಭಾಗ ಕಚೇರಿ ವ್ಯಾಪ್ತಿನ ಕರೆಂಟ್ ಗ್ರಾಹಕರ ತೊಂದರೆ ತಾಪತ್ರ ಸರಿ ಮಾಡಿಕೆ ಅಂದೇ ಮಧ್ಯಾಹ್ನ 2:30 to 3:00 ಮುಟ ಗೋಣಿಕೋಪ ಉಪವಿಭಾಗ ಕಚೇರಿನ ಅಂಗಳಲ್ಲಿ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ. ಕರೆಂಟಿಗೆ ಸಂಬಂಧಪಟ್ಟಂಗೆ ಏನಾದರೂ ಪುಕಾರಿಗೆ ಸಭೆಗೆ ಬಂದು ಸರಿ ಮಾಡಿಕೊಳ್ಳಕ್ಕಂತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಇದೇ 11 ಬೆಳಿಗ್ಗೆ 11:00 to 1:00 ಮುಟ ವಿರಾಜಪೇಟೆ ತಹಸೀಲ್ದಾರ್ ಕಚೇರಿ ಸಭಾಬಾಡಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿಯಲ್ಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ಬೇಕು ಬೇಕು ತ ದಣಿಸುದು, ದುಡ್ಡು ಚುಟ್ಟಿಕೆ ಪ್ಯಾಚಾಡ್ದು, ಹೀಗೆಲ್ಲ ತೊಂದರೆ ತಾಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕ್ಕಂತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದರು. ಕೊಡಗು ಅಂಚೆ ವಿಭಾಗದ ಅಂಚೆ ಅದಾಲತ್ ಸಭೆ ಇದೇ 23 ಬೆಳಿಗ್ಗೆ 11 ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಕೂಡಿಗೆಯಲ್ಲಿರುವ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯ ಕಡೆಯಿಂದ ಪುಕ್ಸಟ್ಟೆಯಾಗಿ ಉದ್ಯಮಶೀಲತಾ ಅಭಿವೃದ್ಧಿಗೆ ಪೂರಕಾದ ಬೇರೆ ಬೇರೆ ತರಬೇತಿನ ಸಂಸ್ಥೆನ ಕೇಂದ್ರದಲ್ಲಿ ಕೊಟ್ಟವೆತ್ತ ಸಂಸ್ಥೆ ನಿರ್ದೇಶಕ ಪ್ರಕಾಶ್ ಕುಮಾರ್ ಅವರು ತಿಳಿಸಿದರು. ಈ ಸಾಲಿ ಗಂಡು ಜನರಿಗೆ ಹಾಗೆ ಹೆಣ್ಣು ಜನರಿಗೆ ಟೈಲರಿಂಗ್, ಬ್ಯೂಟಿ ಪಾರ್ಲರ್, ಕಂಪ್ಯೂಟರ್ ಬೇಸಿಕ್ ಮತ್ತು ಟ್ಯಾಲಿ ತರಬೇತಿನ ಕೊಟ್ಟವೆತ್ತ ಅವು ಮಾಹಿತಿನ ಕೊಟ್ಟಳು. ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಇವರ ಕಡೆಯಿಂದ ಗೌಡ ಜನಾಂಗ ಬಾಂಧವಕ್ಕೆ ಇದೇ 22 ಬೆಳಿಗ್ಗೆ 11 ಬೆಳಿಗ್ಗೆ 11 ದೇವಿಸಿಟಿ ಒಳ ಆಟದ ಬಾಣೆ ಗುತ್ತಿಗಾರುಲಿ

ಇನ್ನೇ ಪಲತರತ್ರ ಕಾರ್ಯಕ್ರಮ ನಡಪ. ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಕೃಷಿ ಪಿಂಜ ತೋಟಗಾರಿಕಾ ವಿಶ್ವವಿದ್ಯಾಲಯತ್ರ ಕುಲಪತಿಯಳನ ಡಾಕ್ಟರ್ ಆರ್ ಸಿ ಜಗದೀಶ್ ಮೊಳಿ ಇಡುವ ಈ ಕಾರ್ಪಾರ್ಕ್ ಸಂಶೋಧನಾ ನಿರ್ದೇಶಕಗಳಾದ ಡಾಕ್ಟರ್ ದುಷ್ಯಂತ್ ಕುಮಾರ್ ಬಿಎಂ, ವಿಸ್ತರಣಾ ನಿರ್ದೇಶಕಗಳಾದ ಡಾಕ್ಟರ್ ಗುರುಮೂರ್ತಿ ಕೆಟಿ ಮುಖ್ಯಪಟ್ಟಯಂಗ ಮುಖ್ಯ ಬೆಂದುವಳಾಯಿತು ಕೂಡಿಯಾಡುವ. ವಿರಾಜಪೇಟೆ ಉಪವಿಭಾಗ ವ್ಯಾಪ್ತಿರ ವಿದ್ಯುತ್ ಗ್ರಾಹಕಗಳ ತೊಂದರೆ ತಾಪತ್ರೆಯನ್ನು ಕಟ್ಟರಿಂಚು ಪರಿಹಾರ ಕೊಡಪ ಸಭೆ ಇದೇ ತಿಂಗ ಪತ್ತಾಂಗ ಪೊಲಾಕ 11:30 to 12:30 ಕತ್ತನೆ ವಿರಾಜಪೇಟೆ ಉಪವಿಭಾಗ ಕಚೇರಿಯ ಸಭಾ ಬಾಡಲು ಮಡಿಕೇರಿಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೊರವು ಕಾರ್ಯಕ್ರಮ ನಡಪ. ಅನ್ನನೆ ಗೋಣಿಗೊಪ್ಪ ವ್ಯಾಪ್ತಿರ ಜನಡ ತೊಂದರೆ ತಾಪತ್ರೆಯನ್ನು ಅರಿಂಚು ಪರಿಹಾರ ಕಂಡುಪಿಡಿಪ ಸಭೆ ಅಂದೇ ಮಚ್ಚನ 12:30 to 3:30 ಕತ್ತನೆ ಗೋಣಿಗೊಪ್ಪಲು ಉಪವಿಭಾಗ ಕಚೇರಿಯ ಸಭಾ ಬಾಡಲು ನಡಪ. ವಿರಾಜಪೇಟೆ ಪಿಂಜ ಗೋಣಿಕೊಪ್ಪ ವ್ಯಾಪ್ತಿರ ವಿದ್ಯುತ್ ಗ್ರಾಹಕಂಗ ಏರ ಕಣಕಲು ಕೂಡಿ ಆಡಿತು ವಿದ್ಯುತ್ ಸಂಬಂಧಪಟ್ಟ ದೂರು ಉಂಡೆಂಗಿ ಈ ಸಭೆಯಲ್ಲಿ ಚರ್ಚೆ ಮಾಡಿತು.